एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಂಧುವರೇ, ಇದೀಗ ತೋಟಗಾರಿಕಾ ಬೆಳೆಗಳು ಮತ್ತು ಸಾವಯವ ಕೃಷಿ ಕುರಿತು ಶ್ರೀ ವೆಂಕನಗೌಡ ಮೇಟಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧುವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಂಧುವರೇ, ಇವತ್ತು ನಮ್ಮ ಜೊತೆಗೆ ವೆಂಕನಗೌಡ ಮೇಟಿ ಅವರಿದ್ದಾರೆ. ಅವರು ತೋಟಗಾರಿಕೆ ಬೆಳೆ ಮತ್ತು ಸಾವಯವ ಕೃಷಿ ಬಗ್ಗೆ ಅವರ ಅನುಭವವನ್ನು ನಮಗೆ ಹೇಳ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ತಮ್ಮದು ಊರು ಯಾವುದು? ನಮ್ಮೂರು ಕುಟಗನಹಳ್ಳಿ ಗ್ರಾಮ ರೀ, ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆ. ನನ್ನ ಹೆಸರು ವೆಂಕನಗೌಡ ಮೇಟಿ, ಇಂಜಿನಿಯರಿಂಗ್ ಪದವೀಧರ. ನಾನು 1989 ಮೆಕ್ಯಾನಿಕಲ್ ಇಂಜಿನಿಯರ್ ಗ್ರ್ಯಾಜುಯೇಟ್ ಆಗಿ ನಾನು 10 ವರ್ಷ ನೌಕರಿಯನ್ನು ಮಾಡಿದೆ. 10 ವರ್ಷ ಹೊರಗಡೆ ನಾನು ಬೇರೆ ಬೇರೆ ಕಡೆಯೆಲ್ಲ ಕೆಲಸ ಮಾಡಿ ಬಂದಾಗ ಒಂದು ಮನಸ್ಸು ನಾನು ಕೃಷಿ ಕಡೆ ಯಾಕೆ ಹೋಗಬಾರ್ದು ಅನ್ನೋದನ್ನು ತುಳಿತಾ ಇತ್ತು. 2000 ನಾನು ರಾಜೀನಾಮೆ ಕೊಟ್ಟು ನನ್ನ ಒಂದು ಕೃಷಿ ಕ್ಷೇತ್ರಕ್ಕೆ ಕುಟನಹಳ್ಳಿ ಗ್ರಾಮಕ್ಕೆ ಬಂದೆ. ಅಲ್ಲಿ ಬಂದಾಗ ನನ್ನ ಅನುಭವಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೂ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕೃಷಿಯಲ್ಲಿ ಏನಾಗಿದೆ ಅಂತಂದರೆ, ಬಂದಾಗ ಎಲ್ಲರೂ ರಾಸಾಯನಿಕ ಕೃಷಿಯಲ್ಲಿ ತೊಡಸ್ಕೊಂಡಾಗ ನಾನು ರಾಸಾಯನಿಕ ಕೃಷಿ ನನಗೆ ವಿರುದ್ಧವಾಗಿತ್ತು. ಯಾಕಂದರೆ ನಾನು ಪ್ರಕೃತಿಯ ಕೃಷಿಯನ್ನು ನೋಡಿದವನು. ಹೊರಗಡೆ ದಾಂಡೇಲಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಅನೇಕ ಕಡೆ ಪ್ರಕೃತಿ ಕೃಷಿಯನ್ನು ನೋಡ್ಕೊಂಡು ಬಂದೆ. ಆ ಕೃಷಿ ಬಗ್ಗೆ ನಾನು ಯೋಚನೆ ಮಾಡಿದೆ, ಮನುಷ್ಯನಿಗೂ ಜೀವ ಇದೆ, ಪ್ರಾಣಿಗಳಿಗೂ ಜೀವ ಇದೆ, ಸಸ್ಯಗಳಿಗೂ ಜೀವ ಇದೆ ಅಂತ ಗೊತ್ತಾಯಿತು. ಆವಾಗ ನಾನು ಹೇಳಿದೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಗೊಬ್ಬರಗಳನ್ನೆಲ್ಲ ನಾನು ಯಾಕೆ ಯೂಸ್ ಮಾಡಬಾರ್ದು? ನಮ್ಮ ಭೂಮಿ ನನ್ನ ಮುಖ್ಯವಾಗಿ ವಿಷ ಉಣಿಸಬಾರ್ದು. ನಾನು ವಿಷ ಉಣಿಸಿದ್ರೆ ಏನಾಗುತ್ತೆ? ಇದರಿಂದ ನಾನು ವಿಷ ಅನ್ನವನ್ನು ನಾನು ಬೇರೆಯವ್ರಿಗೆ ಕೊಡ್ತೇನೆ ಅನ್ನೋ ನನಗೊಂದು ಭ್ರಮೆ ಹೋಯಿತು. ಆವಾಗ ಕೆಲವು ಜನ ನನಗೆಲ್ಲ ಹೇಳಿದರು, ಏ ಯೂರಿಯಾ ಗೊಬ್ಬರ ಹಾಕಲಾರ್ದೆ ಹೆಂಗೆ ಬೆಳೀತಾವೆ? ನಿಜ ಅದು ಯೂರಿಯಾ ಗೊಬ್ಬರ ಬೆಳೀತಾರೆ ಅಂತ ಹೇಳ್ತಾರೆ, ಆದರೆ 60-70 ವರ್ಷಗಳಿಂದ ಯೂರಿಯಾ ಗೊಬ್ಬರ ಎಲ್ಲಿತ್ತು ಅಂತ ನಾನು ಅವ್ರ ಪ್ರಶ್ನೆಯನ್ನು ಕೇಳಿದೆ. ಈ ಪ್ರಶ್ನೆಗೆ 1960 ಈಚೆಗಾಗಿ ನಮಗೆ DAP ಯೂರಿಯಾ ಗೊಬ್ಬರವನ್ನು ಇಂಟ್ರೊಡಕ್ಷನ್ ಮಾಡಿದರು. ಆದರೆ ನನಗೆ ಒಂದು ತುಡಿತ ಇತ್ತು, ನಮ್ಮ ದನಗಳ ಗೊಬ್ಬರದಲ್ಲಿ ಏನಾರು ಇದೆಯಾ ಅಂತ. ದನಗಳ ಗೊಬ್ಬರದಲ್ಲಿದ್ದಾಗ ನನ್ನ ಗುರುಗಳಾದ ನಾರಾಯಣ ರೆಡ್ಡಿಯವರು ಸಿಕ್ಕರು, ಆಮೇಲೆ ಅನೇಕ ಸಾಧಕ ಬಾಧಕಗಳು ನನಗೆ ಅದರಿಂದ ಬಂದವು. ಆವಾಗ ತಿಪ್ಪಿ ಗೊಬ್ಬರವನ್ನು ಹಾಕ್ತಾ ಇದ್ವಿ. ಆ ತಿಪ್ಪಿ ಗೊಬ್ಬರದಲ್ಲಿ ಏನಾಯಿತು ಅಂತಂದರೆ, ಗಣಿಕೆಗಳು ಏನು ಮಲ್ಚಿಂಗ್ ಆಗ್ತಾ ಇದ್ದಿಲ್ಲ, ಅದನ್ನು ನಾನು ಮಾಡಿಫಿಕೇಶನ್ ಮಾಡಿಕೊಂಡೆ. ಅದನ್ನು ಕಳಿಸಿ ಅದನ್ನು ಮಾಡಿ ಅದನ್ನು ಹಾಕಿದಾಗ ಯಾವ ಪರಿವರ್ತನೆ ಆಗುತ್ತೆ ಅನ್ನೋದಾಗ ಸಿದ್ಧವಾಯಿತು. ನಮ್ಮ ಮನೆಯಲ್ಲಿ 4 ಹಸುಗಳನ್ನು ಮೊದಲು ಕಟ್ಟಿಕೊಂಡೆ. ಯಾಕಂದರೆ ಮೊದಲು ರೈತನಿಗೆ ಬೇಕಾಗಿದ್ದು ಒಂದು ಆಕಳು ಅಥವಾ ಎಮ್ಮೆ ಅಥವಾ ಹಸುಗಳು, ದನಕರುಗಳು, ಕುರಿಗಳ ಗೊಬ್ಬರ ಇರ್ಬೋದು. ಅಂದರೆ ಪ್ರಾಣಿಗಳ ಗೊಬ್ಬರದಿಂದ ಮಾತ್ರ ಇದು ಸಾಧ್ಯ ಅಂತ ಗೊತ್ತಾಯ್ತು. ಆವಾಗ ನನ್ನ ಭೂಮಿಯಲ್ಲಿ ನಾನು ರಾಸಾಯನಿಕ ಗೊಬ್ಬರದಿಂದ ಈಚೆ ಬಂದಾಗ ನನ್ನ ಭೂಮಿಯಲ್ಲಿ ತಾನೇ ನನ್ನಲ್ಲಿ ಅರ್ಥವರ್ಮ ಇರ್ಬೋದು, ಸೂಕ್ಷ್ಮ ಜೀವಾಣುಗಳಿರ್ಬೋದು, ಎಲ್ಲ ಕೆಲಸಗಳು ತಾನೇ ಚಟುವಟಿಕೆ ನಡೀತು. ಇವತ್ತಿಗೂ ನಾನು 6 ವರ್ಷ ಆಯಿತು, ನನ್ನ ಹೈಬ್ರಿಡ್ ಮಾವಿನ ಗಿಡ ನೋಡಿದರೆ, ನನ್ನ ಬನೇಶನ್ ಗಿಡಗಳು ಇವತ್ತು ಗೊಬ್ಬರವಿಲ್ಲದೆ ನೀವು ಯಾರು ಬಂದು ನೋಡ್ಬೋದು, ಅಲ್ಲಿ ಸುತ್ತರ ಗಿಡದಾಗ ಎರೆಹುಳುಗಳು ತಂತಾನೆ ಓಡಾಡ್ತವೆ. ಅಂದರೆ ನೈಸರ್ಗಿಕ ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಮನುಷ್ಯ ದುಷ್ಟ ಮನುಷ್ಯನಿಗಿಂತ ಒಳ್ಳೆ ಕೆಲಸಗಳನ್ನ ಅವೇ ಮಾಡ್ತವೆ. ಇವತ್ತು ಒಂದು ನಾಯಿ ಸಾಕಿದ್ರೆ ನಮ್ಮ ಮನೆ ಹ್ಯಾಕ್ ಆಯ್ತದೋ, ಹಂಗೆ ನಾವು ಒಳಗಿರ್ತ ಸೂಕ್ಷ್ಮ ಜೀವಾಣುಗಳನ್ನು ಕಾಯ್ಕೊಂಡ್ಬಿಟ್ರೆ ಅದು ನನಗೆ ತುಂಬ ನಮಗೆ ಅನುಕೂಲವನ್ನು ಮಾಡ್ಕೊತ ನಾನು ಇದನ್ನು ಗಮನದಲ್ಲಿರಿಸ್ಕೊಂಡೆ. ಹಾಗೆ ನಾನು ಕೃಷಿಯಲ್ಲಿ ಬೆಳೆಸಿಗೆ ಬಂದಿದ್ದು, ನಾನು ಒಟ್ಟು 50 ಎಕರೆ ಜಮೀನಲ್ಲಿ ನಾನು ಲಿಂಬು ಕೃಷಿ ಮಾಡಿದ್ದೀನಿ, ಅದು ಸಾವಯವ. ಪಪ್ಪಾಯಿ ಮಾಡಿದ್ದೀನಿ, 90% ಸಾವಯವ. ಪಪ್ಪಾಯಿಯಲ್ಲಿ ಕೆಲವೊಂದು ನಾನು ಬಳಸ್ತೀನಿ. ಯಾಕೆ ಬಳಸ್ತೀನಿ ಅಂತಂದರೆ, ಅದು ಕೆಲವೊಂದು ವೈರಸ್ಗಳು, ಯಾಕಂದರೆ ಹೈಬ್ರಿಡ್ ತಳಿ ಆದ್ರಿಂದ ಇವತ್ತು ಅನಿವಾರ್ಯದಿಂದ ಸ್ವಲ್ಪ ಏನಾದ್ರು ಒಂದು ಬೆಳೆಸ್ಕೊತೀನಿ ಹೊರತು ಅದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀನಿ. ಇವತ್ತಿಗೆ ಕೂಡ ಒಳ್ಳೆಯ ಒಂದು ಸಾವಯವ ಕೃಷಿಯಲ್ಲಿ ಯಾಕೆ ನೀವು ಹೋದೆ ಅಂದರೆ, ನಮ್ಮ ಖರ್ಚು ಕಡಿಮೆ, ಮನುಷ್ಯನಿಗೆ ಆದಾಯ ಹೆಚ್ಚಾಗಬೇಕು ಇದರ ಉದ್ದೇಶ. ಯಾಕಂದರೆ ಮೂಲವಾಗಿ ನಾವು ದುಡಿಯೋದು ಯಾರಿಗೆ ಅಂತಂದರೆ, ಇವತ್ತಿನ ಕೃಷಿ ನಾನು ನೋಡಿದರೆ ಗೊಬ್ಬರದ ಅಂಗಡಿಯವರಿಗೆ, ಬೀಜದ ಅಂಗಡಿಯವರಿಗೆ, ಮಾರ್ಕೆಟ್ನವರಿಗೆ ನಾನು ದುಡಿದೆ. ಮನೆಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಹೆಂಗಂದರೆ, ನಾನು ತಿನ್ನೋದು ವಿಷ, ಮಂದಿ ಕೊಡೋದು ವಿಷ, ಅಂದರೆ ಮನೆಯೆಲ್ಲರೂ ಸೇರಿ ಹಾಸ್ಪಿಟ್ಲಿಗೆ ಇಡೋದು. ಈ ಒಂದು ವಿರೋಧವನ್ನು ಮಾಡಿಕೊಂಡು ನಾನೊಬ್ಬ ಎಜುಕೇಟೆಡ್ ಆಗಿದ್ದೀನಿ, 4 ರೈತರಿಗೆ ಇದನ್ನು ಕೊಡಬೇಕು ಅಂತ ಸಂದರ್ಭದಲ್ಲಿ ನಮಗೆ ಸಾವಯವ ಕೃಷಿ ಮಿಷನಿನ ಜಿಲ್ಲಾ ಸಂಚಾಲಕನಾಗಿ, ಜಿಲ್ಲಾ ಅಧ್ಯಕ್ಷನಾಗಿ ಅನೇಕ ತಾಲೂಕುಗಳಲ್ಲಿ ಭೇಟಿ ಕೊಟ್ಟು ಅವರಿಗೆ ತರಬೇತಿಗಳನ್ನು ಕೊಡಿಸಿ ನನ್ನ ಹೊಲವನ್ನು ನಾನು ಇವತ್ತು ಸಾವಯವ ಕೃಷಿಯಲ್ಲಿ ಮಾವು ಬೆಳೀತಾ ಇದ್ದೇನೆ, ಲಿಂಬು ಬೆಳೀತಾ ಇದ್ದೇನೆ, ಮತ್ತು ಸುಗಂಧರಾಜ್ ಹೂವು. ಇವತ್ತು ಸುಗಂಧರಾಜನ್ನು ಒಂದು ನಾನು 1/2 ಗುಂಟೆ ಜಾಗದಲ್ಲಿ ಹಚ್ಚಿ 60,000 ರೂಪಾಯಿ ಪಡೆದಕ್ಕಂಥ ಉದಾಹರಣೆಗಳದ. ಅದು ಕೂಡ ನಾನು ಯಾವುದೇ ಗೊಬ್ಬರವನ್ನು ಹಾಕಲ್ಲ. ಬೇರೆಯವರು ಹೇಳಿದರು ಹೂವು ಸಣ್ಣ ಚೆನ್ನಾಗಿ ಬರುತ್ತೆ, ಸೈಜ್ ಬರುತ್ತೆ ಅಂದರು. ಇನ್ನೊಬ್ಬರು ಕೇಳಿದಾಗ ಹೂ ಸೈಜ್ ಬರೋದಲ್ಲ, ಹೂ ಕೆಡುತ್ತೆ ನಿಮಗೆ. ಸಾವಯವದಲ್ಲಿ ನೀವೊಂದು 3 ದಿನ 4 ದಿನ ಇಟ್ಟರು ಕೂಡ ಅದರದ್ದು ವಾಸನೆ ಮತ್ತು ತೂಕ ಮತ್ತು ಚೆನ್ನಾದ ಬಣ್ಣ ಬರ್ತದೆ. ಅದಕ್ಕೆ ಸಾವಯವ ಕೃಷಿಗೆ ನಾವು ಒತ್ತು ಕೊಟ್ಕೊಂತ ನಾ ಬಂದಿದ್ದೇನೆ. ಅಂದರೆ ತಮ್ಮ ಎಕರೆ ಎಷ್ಟಿದೆ ಸರ್ ಭೂಮಿ? ನನ್ನ ಒಟ್ಟು ಎಕರೆ 50 ಎಕರೆ ಭೂಮಿ ಇದೆ. ಅದರಲ್ಲಿ 10 ಎಕರೆ ಮಾವು ಇದೆ, 8 ಎಕರೆ ಲಿಂಬು ಇದೆ. ಉಳಿಕಿದ್ದೆಲ್ಲ ನಾನು ಅರೆ ನೀರಾವರಿ ಪ್ರದೇಶ ಅಂದರೆ ನಮ್ಮ ಮಳೆಯನ್ನು ಆಶ್ರಯದಲ್ಲಿ ತೊಗರಿ, ಮನೆಗೆ ಬೇಕಾದಂಥವೆಲ್ಲ ನೆವಣಿ ಮತ್ತು ಕೆಲವೊಂದು ನಾನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮ ಬೆಳೆದಂಥ ನಾನು ಉಣಬೇಕಲ್ವಾ. ಎಣ್ಣೆ ಒಂದು ಹೊರತುಪಡಿಸಿ ನಾವೆಲ್ಲ ಆಲ್ಮೋಸ್ಟ್ ಆಲ್ ಅಲ್ಲೇ ಜನ್ರೇಷನ್ ಮಾಡ್ಕೊತೀನಿ. ಮನೆಗಾಗಿ ನಮ್ಮ ತಾಯಿ ಒಂದು 75 ವರ್ಷದ ಅಜ್ಜಿ ಇದ್ದಾಳೆ. ಅವ್ರು ನಮ್ಮ ತಾಯಿ ಕೂಡ ಇವತ್ತು 75 ವರ್ಷ, 2 ಹೋಲ್ ಬ್ಲಾಕ್ ಆದರೂ ಕೂಡ ಅಮ್ಮ ಇವತ್ತು ಸತತವಾಗಿ ಸಾವಯವ ಕೃಷಿಯಲ್ಲಿ ಬೆಳೆದ ತಿಂದು ಈ ಥರ ಇದ್ದಾರಪ್ಪ ಅಂತ ಅನಿಸ್ತದೆ. ಕೆಲಸ ಮಾಡೋದ್ರಲ್ಲಿ ಯಾರಿಗೂ ಕಮ್ಮಿ ಇಲ್ಲ. ಹಾಗೂ ನನ್ನ ತಮ್ಮನೊಬ್ಬ ಬಿ ಎಸ್ ಸಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಇರೋದ್ರಿಂದ ಅವನು ನನ್ನ ಸಹಾಯಕ್ಕಾಗಿ ಬಂದಿದ್ದಾನೆ. ಒಂದನೇದು. ಎರಡನೇದು, ನಾನು ಉಳಿಸ್ಕೋಬೇಕಾದದ್ದು ಏನು ಅಂದರೆ ಮಣ್ಣು ಮತ್ತು ನೀರು. ಈ ಎರಡರ ಮಧ್ಯದಲ್ಲಿ ನಾನು ದೊಡ್ಡ ಇದು ನನಗೆ ಒಂದು ಯುದ್ಧ ಇದ್ದಂಗೆ. ಈ ಮಣ್ಣು ಸತ್ತರೆ ಅದು ಹೇಳ್ತಾರಲ್ಲ, ನಾನು ಸತ್ತರೆ ಮಣ್ಣಿಗೆ, ಮಣ್ಣು ಸತ್ತರೆ ಯಾರಿಗೆ ಅಂತ. ಈ ಮಣ್ಣು ಸತ್ತೋಗ್ಬಿಡ್ತೀವಿ ಅಂತಂದರೆ ನಾನು ಯಾರಿಗೋಸ್ಕರ ಜೀವನ ಮಾಡಬೇಕು? ಮಣ್ಣು ಇದ್ದರೂ ಇಲ್ದಂಗೆ ಆಗುತ್ತೆ. ಅದನ್ನು ಮತ್ತೆ ಡೆವಲಪ್ ಮಾಡೋಕ್ಕೆ 2 ವರ್ಷ ಸಮಯ ಬೇಕಾಗತ್ತಲ್ಲ ಅಂತ ಹೇಳಿ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ನಾನು ಆಲ್ಮೋಸ್ಟ್ ಜೀವಾಮೃತಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇಮಿಡಿಯೇಟಾಗಿ ವರ್ಕ್ ಕೊಡ್ತಕ್ಕಂಥದ್ದು ಜೀವಾಮೃತ, ಹೊದಿಕೆ ಇರ್ಬೋದು, ಕಸ ಕಡ್ಡಿಗಳಿರ್ಬೋದು. ನಾನು ಭೂಮಿಯಲ್ಲಿ ಬಂದರೆ ಕಸ ಕಡ್ಡಿಗಳು ಹಾಗೆ ಬಿಟ್ಟಿರ್ತೀನಿ, ಅದನ್ನೇ ಮಲ್ಚಿಂಗ್ ಮಾಡ್ತಾ ಇರ್ತೀನಿ. ಒಂದು. ಎರಡನೇದು, ನೀರುಗಳಿಗಾಗಿ ಹನಿ ನೀರಾವರಿ ಬಳಸ್ತಾ ಇದ್ದೀನಿ, ತುಂತುರು ನೀರಾವರಿ ಬಳಸ್ತಾ ಇದ್ದೀನಿ, ಮೈಕ್ರೋ ಸ್ಪ್ರಿಂಕ್ಲರ್ ಹಾಕ್ತೀನಿ. ಯಾಕಂದರೆ ನೀರು ಕೂಡ ಅಷ್ಟೇ ಮುಖ್ಯ. ಯಾಕಂದರೆ ನಾವು SLC ಓದುವಾಗ ನೀರು ಮೇಲಡಿಯಲ್ಲಿ ಈಜಾಡ್ತಿದ್ವಿ, ಇವತ್ತು ಯಾವ ಮಕ್ಕಳಿಗೆ ಈಜು ಬರೋದಿಲ್ಲ, ನೀರಿನ ತುಂಬ ಆಳ ಹೋಗಿದೆ. ಅಂದರೆ ಮುಂದೆ ಹೋಗ್ತಾ ಹೋಗುತ್ತಾ ಇನ್ನೂ ಒಳಗೆ ಹೋಗುತ್ತೆ ಅಂತ ಭಯ ಹತ್ತಿದೆ. ಅದಕ್ಕೆ ಮಳೆಕಾಲ ಕಡಿಮೆ ಆಗುತ್ತೆ, ನಾವು ಇರೋ ನೀರಲ್ಲಿ ಹೆಂಗೆ ಉಳಿಸ್ಕೋಬೇಕು ಅಂತೇಳಿ ಮೊಟ್ಟ ಮೊದಲು ಮಣ್ಣು ಉಳಿಸ್ಕೋಬೇಕು, ಅದ್ರ ಜೊತೆ ನೀರು ಉಳಿಸ್ಕೊಂಡು ನಾವು ಜೀವನ ಮಾಡಿದಾಗ ಮಾತ್ರ ಕೃಷಿಯಲ್ಲಿ ಇದೊಂದು ನಮ್ಮ ಸಾರ್ಥಕತೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೀವು ನೌಕರಿ ಬಿಟ್ಟು ಕೃಷಿಗೆ ಬಂದೀನಿ ಅಂತ ಹೇಳಿದ್ರಿ, ಅಂದರೆ ನಿಮ್ಮ ಮನೇಲಿ ಮೊದಲು ಯಾರಾದರೂ ಕೃಷಿ ಮಾಡ್ತಾ ಇದ್ರಾ? ನಮ್ಮ ತಂದೆಯವರು ನಿವೃತ್ತ ಕೃಷಿ ಅಧಿಕಾರಿಗಳಾಗಿದ್ದರು. ಅವರು 60 ವರ್ಷ ರಿಟೈರ್ಡ್ ಆದಮೇಲೆ ಸ್ವತಃ ನೀಗಲಿ ಹೊಡಿತಿದ್ರು, ರೆಂಟಿ ಮಾಡ್ತಾಯಿದ್ರು, ಎಲ್ಲ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ರು. ಮತ್ತು ನಮ್ಮ ತಾಯಿ ಅವ್ರ ಜೊತೆ ಸಾಥ್ ಕೊಟ್ಕೊತ ಬಂದರು ಅವರು ಕೂಡ. ಅದ್ರ ಜೊತೆಗೆ ನಮ್ಮ ತಾಯಿ ತಂದೆ ಕೂಡ ಕೃಷಿ ಮನೆತನದಿಂದ ಬಂದವರು. ನಾವು ಕೃಷಿ ಮನೆತನದಲ್ಲಿ ನನಗೆ ಹುಚ್ಚು ಹಿಡಿದಿದ್ದು ನಿಜವಾಗ್ಲೂ ನಾನು ಬೆಂಗಳೂರಲ್ಲಿ ಹೋದಾಗ ನಾರಾಯಣ ರೆಡ್ಡಿಯವರು ನನಗೆ ಅದನ್ನು ಪಾಠ ಮತ್ತು ಸಾವಯವ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟಾಗ ನಾನು ಅದಕ್ಕೆ ಬರಬೇಕಾದ ಒಂದು ಪ್ರಸಂಗವದು. ಜಸ್ಟ್ ನಿಮ್ಮ ಮನೆಯಲ್ಲಿ ಯಾರ್ಯಾರು ಕೃಷಿ ಮಾಡ್ತಾರೆ ಸರ್? ನನ್ನ ತಾಯಿ, ನಮ್ಮ ತಮ್ಮ, ತಮ್ಮನ ಹೆಂಡತಿ ಮತ್ತು ನಮ್ಮ ಅಣ್ಣ, ಅಣ್ಣನ ಮಗ, ಇವರೆಲ್ಲ ಕೃಷಿಕರಾಗಿದ್ದಾರೆ ಮೂಲತವಾಗಿ. ಮತ್ತು ನಮ್ಮದು ಆ ಹಳ್ಳಿಯಲ್ಲಿ 22 ವರ್ಷದ ನಾವೇ ಗ್ರಾಜ್ಯುಯೇಟ್ ಆಗಿದ್ದು. ನಾನು ಇಂಜಿನಿಯರಿಂಗ್ ಓದಿದ್ದೇನೆ, ನಮ್ಮ ತಮ್ಮ BSc ಅಗ್ರಿ ಆಗಿದ್ದಾರೆ, ನಮ್ಮ ಅಣ್ಣ BSc MED ಆಗಿದ್ದಾರೆ. ಮತ್ತು ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಮತ್ತು ಎಜುಕೇಷನಿಗೆ ಒತ್ತು ಕೊಟ್ಟವರು. ಆದರೆ ನಾನು ಕೃಷಿಯನ್ನು ನೌಕರಿ ಮಾಡ್ಬೋದು, ಇವತ್ತು ನಾನು ಬದುಕ್ಬೋದು, ನನ್ನ ಒಂದು ಕುಟುಂಬ ಬದುಕಬಹುದು, ಆದರೆ ಹೊರಗಿರ್ತಕ್ಕಂಥ ಜನರಿಗೆ ಒಂದು ಸ್ವಲ್ಪ ಇದನ್ನು ವಿಷ ಕೊಡೋಕ್ಕೆ ಆಗೋದು ಬಂದು ನಾನು ಒಳ್ಳೆ ಹಣ್ಣುಗಳು ಕೊಡ್ತೀನಿ, ಒಳ್ಳೆ ತರಕಾರಿ ಕೊಡ್ತೀನಿ ಅನ್ನೋದೊಂದು ಇದು ಇಟ್ಕೊಂಡು ನಾನು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಬಂದಬೇಕಾಯ್ತು. ನಾನು ಮೊದಲು ನೀವು ತೋಟಗಾರಿಕೆನೇ ಮಾಡಬೇಕು ಅಂತ ನಿಮಗೆ ಯಾವಾಗ ಅನ್ನಿಸ್ತು? ನಾನು ಇಂಜಿನಿಯರಿಂಗ್ ಮುಗಿದ ಮೇಲೆ 10 ವರ್ಷ ನೌಕರಿ ಮಾಡಿದಾಗ ಕೆಟ್ಟ ಅನುಭವಗಳು ಏನಂದರೆ ಅಲ್ಲಿ ಇಂಜಿನಿಯರ್ ಕೂಡ ಬಯಸ್ಕೊಳ್ಳೋದು. ಎಲ್ಲ ಅನುಭವಗಳನ್ನು ಕೆಟ್ಟದಾಗಿ ಅನುಭವಿಸಿದ ಮೇಲೆ ನನಗನ್ನಿಸ್ತು ಇದಕ್ಕಿಂತ ಒಳ್ಳೇದು ಯಾವುದಪ್ಪ ಅಂದರೆ ಇದು ಕೃಷಿ ಬಿಟ್ಟರೆ ಬೇರೆ ಉದ್ಯೋಗ ಇಲ್ಲ ಅಂತ ನನಗನ್ನಿಸ್ತು. ಆವಾಗ ನನಗೆ ಬೇರೆ ಬೇರೆ ತೋಟಗಳಲ್ಲಿ ನಾನು ಅಡ್ಡಾಡಿ ಸಾಧಕರನ್ನು ಭೇಟಿಯಾದೆ. ಭೇಟಿಯಾದಾಗ ಅನುಭವಗಳನ್ನು ಅವರೆಲ್ಲ ನೋಡ್ಕೊಂಬಂದೆ. ನಾನು ಒಂದಿಲ್ಲ ಒಂದು ಇವರಂಗೆ ಆಗಬೇಕು, ಇವ್ರ ಜೊತೆ ನಾನು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ನಾನು ಒಂದು ಸಂಘಟನೆಯನ್ನು ಮಾಡಿದ್ವಿ. ಇಲ್ಲಿ ಕೊಪ್ಪಳದಲ್ಲಿ ಒಂದು ಒಳ್ಳೆ ಸಂಘಟನೆ ಬೆಳೀತು, ನಮ್ಮ ಫ್ರೆಂಡ್ಸ್ನೆಲ್ಲ ಸ್ನೇಹಿತರೆಲ್ಲ ಸೇರಿ ಧೈರ್ಯ ಹೇಳಿದರು. ಆವಾಗ ನನಗೆ ಧೈರ್ಯ ಬಂದು ಈ ಕೃಷಿಗಾಗಿ ಯಾಕೆ ಮಾಡಬಾರ್ದು, ನನ್ನಿಂದ 4 ಜನರಿಗೆ ಒಳ್ಳೇದಾಗಲಿ ಅಂತ ನಾನು ಈ ಕೆಲಸಕ್ಕೆ ಬಂದೆ. ನಾನು ನೀವು ನೌಕರಿ ಬಿಟ್ಟು ಬಂದಾಗ ಕೃಷಿ ಮಾಡ್ತೀನಿ ಅಂದಾಗ ನಿಮ್ಮ ತಂದೆಯವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು? ಅಪ್ಪ ತೀರ್ಕೊಂಡಿದ್ರು, ಅಮ್ಮ ಇಂಜಿನಿಯರಿಂಗ್ ಓದಿದ ಮಗ, ಅವರು ಭವಿಷ್ಯವನ್ನು ನೋಡಪ್ಪ ಮಗ, ಹೊಲದಲ್ಲಿ ಯಾರೂ ಮುಂದೆ ಬಂದಿಲ್ಲ, ನನ್ನ ವಿಚಾರ, ಆದಷ್ಟು ನಿನ್ನ ಹೆಂಡತಿ ಮಕ್ಕಳು ಸುಖವಾಗಿರು, ಎಲ್ಲರೂ ಒಂದು ಕಡೆ ಇನ್ನೂ ಚೆನ್ನಾಗಿ ಬಿಟ್ಟು ಬೇರೆ ಕಡೆ ಹೋಗು, ಒಳ್ಳೆ ಉದ್ಯೋಗ ಸಿಗ್ತವೆ, ಒಳ್ಳೆ ಸಂಪಾದನೆ ಇರುತ್ತೆ, ನೀ ಚೆನ್ನಾಗಿರ್ಬೋದಲ್ಲ ಅಂತ ಅವ್ರು ಕನಸು ಕಂಡಿದ್ರು. ಆದರೆ ನಾನು ಬರುವಾಗ ಅವ್ರು ನೋವನ್ನು ಕೊಟ್ಟಿರ್ಬೋದು ಅಂತ ಅನಿಸ್ತು. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ನನಗೆ ಹೆಲ್ತ್ ಭಾಳ ಮುಖ್ಯ ಆಗುತ್ತೆ, ಅಲ್ಲಿ ಇಲ್ಲಿ ಹೋದರೆ ಸುಮ್ಮನೆ ಅಡ್ಡಾಡಿದ್ರಾಗುತ್ತೆ, ಮಕ್ಕಳು ಎಜುಕೇಷನ್ ಒಂದು ಕಡೆ ಆಗೋದಿಲ್ಲ, ನನಗೆ ಲಕ್ಷ್ಯ ಕೊಡ್ಬೋದು. ಆದರೆ ಆ ಲಕ್ಷ್ಯ ಈಗಿಂತ ನನ್ನ ಭೂಮಿಯಲ್ಲಿ ಬರ್ತಕ್ಕಂಥ ಲಕ್ಷ್ಯ ಏನು ಬರ್ತಲ್ಲ, 10,000 ಬರ್ಬೋದು, 5,000 ಬರ್ಬೋದು, ಅದ್ರ ಮುಂದೆ ಪ್ರೀತಿ ಯಾವುದಿಲ್ಲ ಅಮ್ಮ, ದಯವಿಟ್ಟು ನಾನು ಈ ಜೊತೆಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡು ಅಂದಾಗ ಅವರು ತಾಯಿಯಾಗಿ ಬಾ ಮಗ ನಾನು ಹಿಂದೆ ಬೆಳೆ ನೀನು ಅಂತ ಅವರು ನನಗೆ ಸಾಥ್ ಕೊಟ್ಟದ್ದೆ ನಮ್ಮ ತಾಯಿ ಮತ್ತು ನನ್ನ ತಮ್ಮ. ನಿಮಗೆ ಫಸ್ಟು ಮಾವು ಬೆಳಿಬೇಕು ಅಂತ ಯಾವಾಗ ಅನ್ನಿಸ್ತು? ಫಸ್ಟ್ ಕೃಷಿಗೆ ಬಂದಾಗ ಮಾವಿಗೆ ಯಾಕೆ ಹೋದೆ ಅಂತಂದರೆ ಮಾವುಗಳು ನನಗೆ ಅಲ್ಲೇ ಇಲ್ಲಿ ನೋಡಿದೆ, ಗಂಗಾವತಿ ನೋಡಿದೆ, ಬಸಾಪಟ್ಟಣದಲ್ಲಿ ಹೋಗಿದ್ದೆ, ಅನೇಕ ನಮ್ಮ ಸ್ನೇಹಿತರೆಲ್ಲ ಮಾವು ಹಾಕ್ಕೊಂಡಿದ್ರೆ ಇದು ಇಯರ್ಲಿ ಕ್ರಾಪ್. ಇದು ಇಯರ್ಲಿ ಕ್ರಾಪ್ ಅಂದರೆ ಇನ್ನೊಂದು 5-6 ವರ್ಷ ಆದಮೇಲೆ ತಂತಾನೇ ಒಂದು ಗಿಡದಿಂದ ಒಳ್ಳೆ ಉತ್ಪನ್ನ ಬರ್ತದೆ, ಒಂದು ಇಯರ್ಲಿ ಇನ್ಕಮ್ ಬೇಕಾಗಿತ್ತಂತೇಳಿ ನಾನು 10 ಎಕರೆಯಲ್ಲಿ ಮಾವುಗಳನ್ನು ವಿಶಾಖಪಟ್ಟಣದಿಂದ ಅವನ್ನು ಹಾಕಿದ್ದೀನಿ, ಅದಕ್ಕೆ ಡ್ರಿಪ್ ಮಾಡಿದ್ದೀನಿ, 24x24 ಸೈಜ್ ಇಟ್ಟಿದ್ದೀನಿ. ಇನ್ನು ಬಿಟ್ಟಿನ ಜಾಗ ಉಳಿದ್ರಲ್ಲಿ ತೊಗರಿ ಬೆಳೆದುಕೊಂಡಿದ್ದೀನಿ. ಆಮೇಲೆ ನಾನು ಒಂದು ಚಿಟ್ಟು ಬಾಳೆ ಹಾಕ್ಕೊಂಡಿದ್ದೆ, ಬಾಳೆ ಕೂಡ 80,000 ರೂಪಾಯಿ ಬಾಳೆ ಆಯಿತು. ಮತ್ತು ಗ್ಯಾಪಲ್ಲಿ ಅನೇಕ ನಾನು ಪ್ರಯೋಗಗಳನ್ನು ಮಾಡ್ತಾ ಇರ್ತೀನಿ. ಆಗಾಗ ಅಂದರೆ ಮಾವಿಗೆ ರೋಗಗಳನ್ನು ಬರುತ್ತೆ. ಅಂದರೆ ಮಾವು ಅಂದರೆ ಹಣ್ಣಿನಲ್ಲಿ ರಾಜ ಅಂತ ಹೇಳ್ತಾರೆ, ಹಣ್ಣುಗಳಲ್ಲಿ ರಾಜ ಮಾವುನೇ. ಆದರೆ ಅದನ್ನು ಬೆಳಿಬೇಕಂದ್ರೂ ತುಂಬ ಕಷ್ಟನೇ. ಯಾಕಂದ್ರೆ ಅದಕ್ಕೆ ರೋಗ ಬರುತ್ತೆ. ಆ ರೀತಿ ರೋಗ ಬಂದಾಗ ನೀವು ಯಾವ ರೀತಿ ರೋಗ ನಿವಾರಣೆ ಮಾಡಿದ್ರಿ? ನಾನು ರೋಗ ಅಂತ ನಾನು ಇವತ್ತು ರೋಗ ಮತ್ತು ಕೀಟಗಳಂತ ಯಾವತ್ತು ಕಂಡಿಲ್ಲ. ಇವತ್ತು ಪ್ರಪಂಚದಲ್ಲೆಲ್ಲ ಕೀಟಗಳಿದ್ದಾವೆ 99% ನಮ್ಮ ನೈಸರ್ಗಿಕ ಕೃಷಿ ಏನಿರ್ತದೆ 99% ಉಪಯುಕ್ತ ಕೀಟಗಳಿದ್ದಾವೆ ಅಂತ ನನಗೆ ಗೊತ್ತಾಯಿತು. 1% ವಿರೋಧ ಆ ಥರ ಇದುವರೆಗೂ ನಾನು ಬಂದಿಲ್ಲ, ನಾನು ಸ್ಪ್ರೇನು ಮಾಡಿಲ್ಲ. ಬಂದರೆ ನನ್ನಲ್ಲಿ ಎರಡೇ ಇದಾವೆ, ಒಂದು ಬೇವಿನ ಹಿಂಡಿಯನ್ನು ಕೆಳಗೆ ಹಾಕ್ತೇನೆ, ಟ್ರೈಕೋಡ್ರಮ ಅಣುಜೀವಿಗಳ ಗೊಬ್ಬರ ಯೂಸ್ ಮಾಡ್ತೇನೆ. ಅಂದರೆ ಭೂಮಿ ಹೆಂಗೆ ಫಲವತ್ತತೆ ಇರ್ತೈತಲ್ಲ, ಯಾವ ಹುಳಗೂ ತಿನ್ನೋದಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಭೂಮಿ ನಾನು ಮನೆ ಚೆನ್ನಾಗಿದ್ದೀನಿ ಅಂದರೆ ಯಾವ ರೋಗ ಬರೋದಿಲ್ಲಲ್ಲ. ಹಾಗೆ ನನಗೆ ಒಳಗಡೆ ನಾನು ವರ್ಷಕ್ಕೆ 2 ಸಾರಿ ಒಳ್ಳೆ ಸತು ಬರ್ತಕ್ಕಂಥ ಗೊಬ್ಬರವನ್ನು ಹಾಕಿ ಮೇಲೆ ಜೀವಾಮೃತವನ್ನು ಮಾಡಿದಾಗ ಒಳ್ಳೆ ಗೊಬ್ಬರ ಹಾಕೋದ್ರಿಂದ ಯಾವ ರೋಗವನ್ನು ಬರಲ್ಲ. ಒಂದು ರೋಗ ಬಂದಿರ ಬರ್ಬೋದು, ಬರಲ್ಲ ಅನ್ನೋಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ನಾನು ಒಬ್ಬನೇ ಚೆನ್ನಾಗಿದ್ದೀನಿ ಅಂದರೆ ಇನ್ನೊಂದು ಬಿಡೋದಿಲ್ಲ ನನಗೆ, ವೈರಿಗಳು ಬೆನ್ನತ್ತಿದಾಗ. ಹಾಗೆ ಅವಾಗ ಬೇವಿನೆಂಡಿ ಇರ್ಬೋದು, ಗೋಮೂತ್ರ ಸ್ಪ್ರೇ ಮಾಡೋದ್ರಿಂದ ಇರ್ಬೋದು, ಇವನ್ನೆಲ್ಲ ಮಾಡ್ತೀವಿ. ಆಮೇಲೆ ಕೆಲವು ಜನ ವಿಚಾರ ಮಾಡ್ತಾರೆ ಗೋಮೂತ್ರದಿಂದ ಏನು ಔಷಧನ ಅಂತ. ನಿಜ, ಗೋಮೂತ್ರ ಔಷಧ, ಅದನ್ನು ಸ್ಪ್ರೇ ಮಾಡೋದ್ರೆ ಹುಳ ಅದಕ್ಕೆ ಬರಲ್ಲ. ಅದರ ಜೊತೆ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿದಾಗ ಸ್ವಲ್ಪ ಪಾಯ್ಸನ್ ಆಗುತ್ತೆ, ಅಲ್ಲಿ ಹುಳಗಳು ಬರೋದಿಲ್ಲ. ಇದ್ರ ಥರ ನಾನು ನಿಯಂತ್ರಣವನ್ನು ಯಾವುದೇ ನಿಯಂತ್ರಣವನ್ನು ಮಾಡ್ಕೋಬಹುದು, ಇದ್ರಾಗ ಎರಡನೇ ಮಾತಿಲ್ಲ. ಅಲ್ಲ, ಈ ವಿಷಯ ನಿಮಗೆ ಗೊತ್ತಾಗಬೇಕಂದ್ರೆ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿದ್ರ ಅಥವಾ ನೀವೇನೆ ಅದನ್ನು ಕಂಡುಹಿಡ್ಕೊಂಡ್ರೆ? ನನಗೆ ಸಿಕ್ಕವರಂತ ನಾರಾಯಣ ರೆಡ್ಡಿ ಅವರು ಒಬ್ಬರೇ ಸಿಕ್ಕರು. ಅವ್ರು ಹೇಳ್ತಾರೆ ಭೂಮಿ ಮೇಲೆ ಒಂದು ಸ್ಪ್ರೇ ಮಾಡ್ತಮ್ಮ, ಯಾವ ಹೇಳ್ತಾರಲ್ಲ ಎಲೆಗಳು ಬಿದ್ದು ಅಂದರೆ ಭೂಮಿಗೆ ಅದು ಹಾರ ಅಂತ ಅವ್ರು ಹೇಳ್ತಾರೆ. ಯಾವುದೇ ಒಂದು ಪ್ರಪಂಚದಲ್ಲಿ ಔಷಧ ಹುಟ್ಟಿಲ್ಲ, ಹುಟ್ಟಿಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಆ ಹುಟ್ಟಿದ್ದೇ ನಮಗೆ ಅನ್ಯಾಯ ಆಗಿದೆ. ಈಗ ನಾವು ಏನು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೋಗ್ತಾ ಇದ್ದೀವಲ್ಲ, ನಮಗೊಂದು ಕಡೆ ಅನ್ಯಾಯ ಆಗ್ತಾ ಇದೆ. ಅದು ನಮ್ಮ ಭೂಮಿ ಸುಭಿಕ್ಷೆಗಾಗಿ ದನಕರುಗಳ ಸಗಣಿ ಗಂಜಲು ಈ ಥರ ನೀವು ಧರ್ಮ ಇಟ್ಕೊಂಡು ಹೋದರೆ ಬಯೋಡಿಸ್ಟ್ ಮಾಡ್ಕೋ, ಎರೆಹುಳ ಗೊಬ್ಬರ ಮಾಡ್ಕೋ, ಇದು ಏನು ನಮಗೆ ತಲೆ ಹೋಗಿಸಿದ್ರು ಅವಾಗ ನಮಗೆ ಅದರ ನಿಜವಾಗ್ಲೂ ಅದರ ಪರಿವರ್ತನೆ ನಮಗೆ ಇವತ್ತಿಗೆ ಕಾಣ್ತಾ ಇದೆ. ಆಮೇಲೆ ದುಡ್ಡನ್ನು ಮನೆಯಿಂದ ಖರ್ಚು ಆಗುವುದಿಲ್ಲ. ನಾನು 0 ಕಲ್ಟಿವೇಷನ್ ಇದ್ದಂಗೆ ಒಂಥರ, ನಾನು ಇರೋ ಮನೆ ಸಗಣಿ ತೊಗೊಂಡು ಹಾಕಿದಾಗ ನಾನು ಎಲ್ಲಿದ್ದು ಖರ್ಚು ಬರ್ತೇವೆ, ಒಂದು ಲೇಬರ್ ಖರ್ಚು ಬಿಟ್ಟರೆ ಮತ್ತೆ ಯಾವ ಖರ್ಚು ಬರೋಲ್ಲ. ಕೆಲವು ಜನ ಹೇಳ್ತಾರೆ ಎಷ್ಟೋ ಗೊಬ್ಬರ ಸುರಿಬೇಕು, ಅಷ್ಟು ಮಾಡಬೇಕು, ಇಷ್ಟು ಮಾಡ. ಒಂದು ವರ್ಷಕ್ಕೆ 1 ಎಕರೆಗೆ ಕನಿಷ್ಠ 20,000 ಖರ್ಚು ಮಾಡ್ತಾರೆ. 20,000 ಖರ್ಚು ಮಾಡಿ 60,000 ರೂಪಾಯಿ ತೆಗೆದು ಭೂಮಿ ಹಾಳು ಮಾಡೋ ಬದಲು ಅದೇ 20,000 ರೂಪಾಯಿದಿಂದ ನಾನು ತಿಪ್ಪೆ ಗೊಬ್ಬರ ತೊಗೊಂಡು ಹಾಕ್ಬೋದು, ಕೋಳಿ ಗೊಬ್ಬರ ಹಾಕ್ಬೋದು, ಏನಾರು ಹಾಕಿ ಒಟ್ಟು ನಮ್ಮ ಭೂಮಿ ಪಾಯ್ಸನ್ ಆದ್ರೆ ನೋಡ್ಕೊಳ್ಳಿ. ವಿಷಯ ಆಯಿತು ಅಂತಂದಾಗ ಎಲ್ಲ ರೋಗ ಸ್ಟಾರ್ಟ್ ಆಕವು, ಎಲ್ಲ ಚುಕ್ಕಿ ರೋಗ ಬರ್ಬೋದು ಅದ್ರ ಮೇಲೆ, ಆಮೇಲೆ ತಿಪ್ಸ್ ಬರ್ತೈತಿ, ಮೈಟ್ಸ್ ಬರ್ತೈತಿ, ಎಲ್ಲ ಹೇಳ್ತಾರೆ. ಅವು ಯಾವ ನನ್ನ ಗಿಡಕ್ಕೆ ಇವತ್ತಿಗೆ ಕಂಡು ಬಂದಿಲ್ಲ. ಭಾಳ ಅಂದರೆ ಕೋಲ್ಡ್ ವಾತಾವರಣದಲ್ಲಿ ಸ್ವಲ್ಪ ಬೂದಿ ರೋಗ ಅಂತ ಬರ್ತೈತಿ. ಬೂದಿ ರೋಗ ಬಂದಾಗ ನಾನು ಆಲ್ಮೋಸ್ಟ್ ಆಲ್ ನಾನು ಸ್ಪ್ರೇ ಮಾಡಿದೆ ಮ್ಯಾಂಗೋ ಸ್ಪೆಷಲ್ ಅಂತ, ಅದು ಕೂಡ ಆರ್ಗ್ಯಾನಿಕ್ಕೆ. ಆಮೇಲೆ ಸಲ್ಫರ್ ಅಂತ ಬರುತ್ತೆ, ಅದು ಕೂಡ ಆರ್ಗ್ಯಾನಿಕ್ಕೆ. ನಾನು ಆರ್ಗ್ಯಾನಿಕ್ ಅಂತ ಕೇಳಿಬಿಟ್ಟೆ ನಾನು ಸ್ಪ್ರೇ ಮಾಡ್ತೀನಿ, ಅದು ಇದುವರೆಗೂ ನಾನು ಬಂದಿಲ್ಲ. ಒಂದು ಸಾರಿ ನಾನು ಗೋಮೂತ್ರ ಮತ್ತು ಬೇವಿನ ಹಿಂಡಿಯನ್ನು ವರ್ಷಕ್ಕೆ ಒಂದು ಸಾರಿ ಸುಮ್ಮನೆ ಸ್ಪ್ರೇ ಮಾಡ್ತಾ ಇರ್ತೀನಿ. ಇನ್ನು ಏನಂತಂದರೆ ಎಲೆ ಮೇಲೆ ಒಂದು ಸ್ವಲ್ಪ ಬರೀ ನೀರು ಸ್ಪ್ರೇ ಮಾಡಿದರೆ ಸಾಕು. ಇವತ್ತು ಯಾಕೆ ಸ್ಪ್ರೇ ಮಾಡೋಕೆ ಹೇಳ್ತೇನೆ, ಡಸ್ಟ್ ಕುಂದಿರುತ್ತೆ, ಎಲೆಗಳು ಅದು ಹಾರ ತಯಾರು ಮಾಡ್ಕೊತಾವೆ ಅನ್ನೋದು ಭಾಳ ಜನರಿಗೆ ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಟೆಕ್ನಾಲಜಿಯನ್ನು ನಾವು ಹೆಂಗೆ ಬಳಸ್ಕೋಬೇಕು ಅಂದರೆ ನಮ್ಮ ಭೂಮಿಯಲ್ಲಿ ಕ್ರಿಮಿ ಕೀಟಗಳು ಅಂದರೆ ಸೂಕ್ಷ್ಮ ಜೀವಾಣುಗಳು ಹೆಚ್ಚಾಗಬೇಕು. ಅಂದರೆ ನಮ್ಮ ಭೂಮಿಯಲ್ಲಿ ಸೂಕ್ಷ್ಮ ಜೀವಾಣುಗಳು ಹೆಚ್ಚಾದಂಗೆಲ್ಲ ನಮ್ಮ ಗಿಡಗಳು ಬಲವರ್ಧನೆಗೊಳ್ತವೆ. ಅದನ್ನು ಸಾಯಿಸಿಬಿಟ್ರೆ ನಮ್ಮ ಗಿಡಗಳು ಏನು ಉಳಿಯೋದಿಲ್ಲ, ಶಕ್ತಿಹೀನರಾಗ್ತವೆ, ಅದಕ್ಕೆ ಅನೇಕ ರೋಗಗಳು ಬರ್ತವೆ. ಮೇಲೆ ಸ್ಪ್ರೇ ಮಾಡಿ ನಮ್ಮ ಖರ್ಚು ವೆಚ್ಚಗಳನ್ನು ಹೆಚ್ಚು ಮಾಡ್ಕೊತೀವಿ. ಒಂದು ಯಾವ ಮರಗಳ ಗಿಡಗಳಲ್ಲಿ ನೈಸರ್ಗಿಕವಾಗಿ ಬೆಳೆದು ಉದಾಹರಣೆಗಳಿದ್ದಾವೆ, ಎಲ್ಲಿ ಹೋದರೂ ನೋಡ್ಬೋದು ನೀವು. ಬೇವಿನ ಗಿಡಕ್ಕೆ, ಆಮೇಲೆ ಆಲದ ಮರಕ್ಕೆ, ಬನ್ನಿ ಗಿಡಕ್ಕೆ ಯಾರೂ ಗೊಬ್ಬರ ಕೊಡೋದಿಲ್ಲ. ಅವು ಅದೇ ಉದಾಹರಣೆಯನ್ನು ಇಲ್ಲಿ ಬೆಳೆಸ್ಕೊಂಡ್ರೆ ಇದು ನಮಗೆ ನಿಜವಾದ ಪಾಠ. ನೈಸರ್ಗಿಕ ಕೃಷಿಯೇ ನಮ್ಮ ಪಾಠ, ನಮಗೆ ಪರಿಸರನೇ ನಮ್ಮ ಪಾಠ. ಪರಿಸರ ಬಿಟ್ಟರೆ ನಾವಿಲ್ಲ, ನಾವು ಬಿಟ್ಟರೆ ಪರಿಸರ ಇಲ್ಲ. ಪರಿಸರಕ್ಕೆ ಹೊಂದ್ಕೋಬೇಕು, ಆಕಳುಗಳನ್ನು ಸಾಕಬೇಕು, ಮನೇನೂ ಆರೋಗ್ಯ ಆಗಿರ್ತೈತಿ. ಇವತ್ತು ಡಾಕ್ಟರ್ ತಕ್ಕ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದು ಅದೇ ಹಾಲು ಮೊಸರು ಬೆಣ್ಣೆ ಮನೆಯಲ್ಲಿರ್ತಕ್ಕಂಥ ಸಮೃದ್ಧವಾಗಿ ನಾವೆಲ್ಲ ತಿನ್ಕೊಂಡು ಎಲ್ಲರೂ ಅಡ್ಡಾಡಿಬಿಟ್ರೆ ಯಾವ ರೋಗ ನಮ್ಮ ಹತ್ರ ಬರ್ತದೆ? ಇದನ್ನು ನಾನು ವಿಚಾರ ಮಾಡಿ ಮನೆಯಲ್ಲಿ ಒಂದು 4 ಆಕಳುಗಳನ್ನು ಸಾಕ್ಕೊಂಡಿದ್ದೀನಿ, ಮತ್ತು ಒಂದು ಜೀವಾಮೃತವಂತ ಮಾಡ್ತೀನಿ. ತಕ್ಷಣ ನಾನು ರಿಸಲ್ಟ್ ಕೊಡೋದು, 4 ದಿನದಲ್ಲಿ ಅದು ರೆಡಿ ಆಗುತ್ತೆ. ಅದನ್ನೇ ನಾನು ಟ್ರೆಂಚ್ ಮುಖಾಂತರ, ವೆಂಚೂರಿ ಮುಖಾಂತರ, ಡ್ರಿಪ್ ಮುಖಾಂತರ, ಸ್ಪ್ರಿಂಕ್ಲರ್ ಮುಖಾಂತರ ಕೊಟ್ಟು ಭೂಮಿಯನ್ನು ಸ್ವಲ್ಪ ಇದು ಮಾಡ್ತೀನಿ. ಹೀಗಾಗಿ 1 ವರ್ಷ ಗೊಬ್ಬರ ಕೊಡಲಿಲ್ಲ ಅಂದ್ರೆ ನನ್ನ ಭೂಮಿ ಚೆನ್ನಾಗಿರ್ತೈತೆ ಅಂತ. ನನಗೆ ಲಾಸ್ಟ್ ಇಯರ್ ಮಳೆ ಬರಲಿಲ್ಲ, ಮಾವು ಮಾತ್ರ ಏನು ಬರಲಿಲ್ಲ ಅಂದರೂ ಕೂಡ ನನಗೆ ಲಾಸ್ ಆಗಿ ಮಾಡಿಲ್ಲಪ್ಪ ಅಂತ ನಾನು ಸುಮ್ಮನಾಗಿದ್ದೀನಿ. ಇದು ಸಂದರ್ಭಿಕವಾಗಿ, ಯಾಕಂದರೆ ನಾವು ಬಯಲಲ್ಲಿರ್ತೀನಿ, ಮಳೆ ಬರ್ಬೋದು, ಗುಡುಗು ಬರ್ಬೋದು, ಮಳೆ ಹೋಗದೇ ಇರ್ಬೋದು, ನೀರು ಬರದೇ ಇರ್ಬೋದು, ಕರೆಂಟ್ ಇಲ್ಲದೇ ಇರ್ಬೋದು, ಎಲ್ಲ ಹೊಣ್ಣು ಹೊಡ್ತಾ ರೈತ ತಿನ್ನಲೇಬೇಕು, ಅನಿವಾರ್ಯ ಅದ. ಯಾಕಂದರೆ ನಾನಿರೋದು ಈಗ 30 ದಿನ ಆದ್ಕೊಳ್ಳೆ ನಾನು ಸರ್ಕಾರಿ ನೌಕರಿ ಪೇಮೆಂಟ್ ಇರ್ಬೋದು, ಆದರೆ ನನ್ನ ಭದ್ರತೆ ಇಲ್ಲ. ಹಣದ ಭದ್ರತೆ ಬೇಕು ಅಂದಾಗ ಅನಿವಾರ್ಯತೆಯಿಂದ ನಾವು ಎಲ್ಲದಕ್ಕೂ ಅಡಾಪ್ಟ್ ಆಗಬೇಕು. ಅದು ನನ್ನ ಧರ್ಮ. ಅದು ರೈತನ ಧರ್ಮ ಏನು ಅಂದರೆ ಕೊಟ್ಟವನು ಅಂದರೆ ಅನ್ನದಾನ ಮಾಡೋನೇ ರೈತ. ಅದಕ್ಕೆ ಅನ್ನದಾತರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಏನಂದರೆ, ಆದಷ್ಟು ನಿಮ್ಮ ಒಳಸುರಿಗಳನ್ನು ಹಾಕ್ತಕ್ಕಂಥದ್ದು ಅಂದರೆ ಖರ್ಚುಗಳನ್ನ ಕಡಿಮೆ ಮಾಡಿಕೊಳ್ಳಿ. ನೀವು ಆದಷ್ಟು ದನಗಳನ್ನು ಕಟ್ಟಿಕೊಳ್ಳಿ. ನೀವು ಈಗ ಒಂದು ಎಮ್ಮೆಯನ್ನು ಇಟ್ಕೊಂಡ್ರೆ, ಒಂದು ಆಕಳು ಇಟ್ಕೊಂಡ್ರೆ, ಒಂದು 10 ಲೀಟ್ರ್ ಹಾಲು ಬಂತಪ್ಪ ಅಂದರೆ ಹೊರಗಡೆ ನಿಮಗೆ ಅದು ಡೈಲಿ ಇನ್ಕಮ್ ಆಗಿರ್ತದೆ. ಒಂದಿಷ್ಟು ಹೂವಿನ ತೋಟಗಳನ್ನು ಮಾಡಿಕೊಂಡ್ರೆ ಅದು ಡೈಲಿ ಇನ್ಕಮ್ ಆಗಿರ್ತದೆ. ಅದ್ರ ಜೊತೆಗೆ ನೀವು ಈ ಇಯರ್ಲಿ ಇನ್ಕಮ್ ಅಂದರೆ ಮಾವು ಬರ್ತದೆ, ನಿಂಬು ಬರ್ತದೆ, ಪೇರ್ಲ ಬರ್ತದೆ, ಆಮೇಲೆ ತೆಂಗಿನ ಗಿಡಗಳನ್ನ ಹಾಕ್ಕೊಂಡ್ರೆ ದಿನನಿತ್ಯ ನಮ್ಮ ಮನೆ ಕಾಯಿ ಹಾಕವೆ, ಇನ್ನೊಬ್ರು ಆಗ್ತವೆ. ಅಂದರೆ ನಾವು ಯೋಚನೆ ಮಟ್ಟ ದೊಡ್ಡದಾಗಬೇಕು, ಕೆಲಸ ಸಣ್ಣದಾಗಿರಬೇಕು ಅಂತ ಒಂದು ಕಾನ್ಸೆಪ್ಟನ್ನು ನಾವು ಮನೆಯಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಇಷ್ಟೇ ನೀವು ತಿಳ್ಕೊಳ್ತಾ ಇಲ್ಲ. ನಾವು ನೀರು ಎಲ್ಲೋ ಒಂದು ನೀರು ಹಳದಿಂದ ಬರುತ್ತೆ, ನನ್ನ ಹೊಲದಾಗ ಬಿದ್ದು ಇನ್ನೊಬ್ಬನ ಹೊಲಕ್ಕೆ ಹೋಗುತ್ತೆ, ನಂದು ಹಾಳು ಅವನು ಹಾಳು. ಆದಷ್ಟು ಬಿದ್ದ ನೀರನ್ನು ಹಿಡಿದಿಟ್ಕೊಳ್ಳೋದು ಒಂದು ಧರ್ಮ. ಎರಡನೇದು ನೀರನ್ನು ಒಳಗೆ ಕಳಿಸೋದು, ಬೋರ್ವೆಲ್ಗೆ ರೀಚಾರ್ಜ್ ಮಾಡಿಸೋದು, ಇವೆಲ್ಲ ಸ್ವಾಭಾವಿಕವಾಗಿ ನೀರು ಮತ್ತು ಭೂಮಿ ನಾವು ಯಾವಾಗ ಅರ್ಥ ಮಾಡ್ಕೊತೀವಿ ಆ ಕಾನ್ಸೆಪ್ಟ್ ಯಾವನ ಅರ್ಥ ಮಾಡಿಕೊಂಡ ಅವನಿಗೆ ಒಳ್ಳೆ ಮತ್ತು ಭೂಮಿ ಎಲ್ಲಿ ಕೈಗೊಡೋದಿಲ್ಲ ಅವನು ಸಕ್ಸಸ್ಫುಲ್ ಆಗ್ತಾನೆ. 20 ವರ್ಷ ರೈತರು ನನಗೆ ಸಿಕ್ಕಿದ್ದಾರೆ, ಅವರು ನೋಡಿ ಬಂದು ನಾನು ಸಂತೋಷಪಟ್ಟಿದ್ದೀನಿ. ಯಾವುದು DAP ಯೂರಿಯಾ ಗೊಬ್ಬರಲ್ಲಿ, ಪೊಟ್ಯಾಷಲ್ಲಿ, ಅಥವಾ ಯಾವ ಮೈಕ್ರೋ ನ್ಯೂಟ್ರಿಷನ್ ಅಂತ ಎಲ್ಲ ಸುಳ್ಳು, ಅವೆಲ್ಲ ನಮಗೆ ತಾತ್ಕಾಲಿಕವಾಗಿ ಕೆಲಸ ಮಾಡ್ತಕ್ಕಂಥವು. ಆ ಕೆಲಸ ಮಾಡಿ ಭೂಮಿ ಹಾಳು ಮಾಡ್ಕೋಬೇಡ್ರಿ. ಇವತ್ತು ಮನೆಯಾಗಿರೋ ಗೊಬ್ಬರ, ಆಕಳ ಎಲ್ಲ ಕಟ್ಕೊಳ್ರಿ. ನಿಮಗೂ ಒಳ್ಳೆಯದು, ಭೂಮಿಗೂ ಒಳ್ಳೆಯದು, ಪರಿಸರಕ್ಕೆ ಒಳ್ಳೆಯದು. ಪರಿಸರ ಹಾಳು ಮಾಡಿ ಪಾಪ ಕಟ್ಟಿಕೊಂಡು ನನ್ನಿಂದ ಬೇಡ ಅಂತ ನಾನು ಈ ನಿರ್ಧಾರಕ್ಕೆ ಬಂದೆ. ಸರ್, ನೀವು ಮಾವನ್ನ ಮಾರಾಟ ಮಾಡಬೇಕಾದ್ರೆ ಹೇಗೆ ಮಾಡ್ತೀರಾ? ಇದುವರೆಗೂ ನಾನು ಮಾರಾಟ ಮಾಡಬೇಕಾದ್ರೆ ಭಾಳ ಬರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಆಲ್ಮೋಸ್ಟ್ ಆಲ್ ಈಗ ಇವ್ರು ಬರ್ತಿದ್ರು ನನ್ನ ಹತ್ರ, ಅವ್ರು ಬಂದಾಗ ಅವರು ಎದ್ದ ತುದ್ದು ಕೇಳ್ತಿದ್ರು. ಯಾಕಂದ್ರೆ ಸ್ವಲ್ಪ ಮಾವು ಸೈಜ್ ಕಡಿಮೆ ಆಗ್ತಿತ್ತು ನಂದು, ಯಾಕಂದ್ರೆ ಬೇರೆಯವ್ರ ಮಾರ್ಕೆಟಿಗೆ ಆ ಮಾರ್ಕೆಟ್ಗೆ, ಯಾಕಂದರೆ DAP ಹಾಕಿ ದೊಡ್ಡದು ಮಾಡಿ ಅದು ಮಾಡಿ ಏನೋ ಮಾಡೋರವರು. ಆದರೆ ಇದುವರೆಗೂ ನಾ ಮಾರ್ಕೆಟ್ ನನ್ನದೇ ಸ್ವಂತ ಮಾರ್ಕೆಟನ್ನು ನಮ್ಮ ಸ್ನೇಹಿತರ ಮುಖಾಂತರ ಅವ್ರಿಗೆ ಕೊಟ್ಟು ಅಲ್ಲಿ ಮಾರ್ಕೊಂಡಿದ್ದೀನಿ. 1 ವರ್ಷ ನಾನು ಎಲ್ಲ ಫ್ರೆಂಡ್ಸಿಗೂ ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ. ಒಂದು 50 KG ಅಂತ ಕೊಟ್ಟಿದ್ದೀನಿ, ಅವ್ರು ಹೊಳಿ ಬಂದು 10 KG ತೊಗೊಂಡು ಉದಾಹರಣೆಗಳಿದ್ದಾವೆ. ಆದರೆ ಸಾವಯವದಲ್ಲಿ ಹಣ್ಣನ್ನು ನಿಜವಾಗ್ಲೂ ತಿಂದು ನೋಡ್ರಿ, ಅದ್ರ ಟೇಸ್ಟೇ ಬೇರೆ, ರಾಸಾಯನಿಕದಲ್ಲಿ ಟೇಸ್ಟೇ ಬೇರೆ. ನಾನು ಇವೊಂದು ಕಾರ್ಬನ್ನು ಪುಡಿ ಹಾಕಿ ಹಣ್ಣು ಕೂಡ ಮಾಡೋಲ್ಲ, ನೆಲ್ಲೂರಲ್ಲಿ ಪಕ್ಕ ಹಣ್ಣು ಮಾಡಿ ನಾನು ಸೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ವರ್ಷ ನಮ್ಮ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ ನಮ್ಮ ಇಂಜಿನಿಯರ್ಸು, ಎಲ್ಲರೂ ಒಂದೊಂದು 20-20 KG ತೊಗೊಂಡೋಗ್ಬಿಟ್ರೆ ನನ್ನ ಹಣ್ಣು ನನ್ನ ಖಾಲಿಯಾಗ್ಬಿಡುತ್ತೆ ಗಿಡದಲ್ಲಿ. ಅದರ ಮೇಲೆ ನಂಬಿಕೆ ಇದೆ, ಇದರಲ್ಲಿ ನಂಬಿಕೆ ಭಾಳ ಮುಖ್ಯ, ಎಲ್ಲ ಜನರ ಮೇಲೆ ನಂಬಬೇಕಾಗತ್ತೆ. ಅನಿವಾರ್ಯ ಇದಕ್ಕೆ ಕೆಲವೊಂದು ಕಡೆಯಿಂದ ನಾನು ರಾಸಾಯನಿಕ ಇಲ್ಲದೇ ಮಾರ್ಬೋದು ಅದನ್ನು ಕೂಡ, ಯಾಕಂದರೆ ನಂದು ಸರ್ಟಿಫಿಕೇಷನ್ ಆಗಿದೆ ಇವಾಗ. IC1, IC2, IC3 ಆಗ್ತಾಯಿದೆ. ಈ ವರ್ಷ ಸರ್ಟಿಫಿಕೇಷನ್ ಕೊಟ್ಟರೆ ನನ್ನ ವೆಬ್ಸೈಟಲ್ಲಿ ನನ್ನ ಹೆಸರು ಬರುತ್ತೆ, ನಮ್ಮದು ವೆಬ್ಸೈಟಲ್ಲಿ ನಮ್ಮದು ತಾನೇ ಓಪನ್ ಆಗುತ್ತೆ, ಎಲ್ಲ ನೋಡ್ತಾರೆ. ಅಕಸ್ಮಾತ್ ಬಂದರೆ ನಾನು ಆರ್ಗ್ಯಾನಿಕ್ ಅಂತ ನಾನು ಮಾರಕ್ಕೆ ಅಧಿಕಾರ ಇದೆ. ಇವತ್ತು 100 ರೂಪಾಯಿ ಆದರೂ ಮಾರ್ತಾರೆ, 200 ರೂಪಾಯಿ ಆದರೂ ಮಾರ್ಕೊತಾರೆ. ಆರ್ಗ್ಯಾನಿಕ್ ಹಣ್ಣು ಸಿಗೋದು ಭಾಳ ಅಪರೂಪ ಅಂತೇಳಿ. ಸ್ವತಃ ಮಾರ್ಕೆಟ್ ಮಾಡೋದ್ರಿಂದ ನೀವೇ ಅದರದ್ದು ಅಂದರೆ ನೀವು ಎಷ್ಟು ಖರ್ಚು ಮಾಡಿರ್ತೀರೋ ಅದರಷ್ಟಂತೂ ನಿಮಗೆ ಬಂದೇ ಬರುತ್ತೆ. ಮತ್ತೆ ನೀವು ನಿಂಬೆ ಹಣ್ಣನ್ನು ಕೂಡ ಹಾಕಿದ್ದೀನಿ ಅಂತ ಹೇಳಿದ್ರಿ, 8 ಎಕರೆ ಹಾಕಿದ್ದೀರಾ? 8 ಎಕರೆ ಲಿಂಬು ಹಾಕಿದ್ದೀನಿ. ಈಗ 1.5 ವರ್ಷದ ಗಿಡ ಇದ್ದಾವೆ, ಭಾಳ ಚೆನ್ನಾಗಿದ್ದಾವೆ. ಯಾಕೆ ಲಿಂಬುಕ್ಕೆ ಹೋದೆ ಅಂತಂದ್ರೆ ಅದು ಒಂಥರ ATM ಅದು. ಒಂದು 5-6 ವರ್ಷ ಆದಮೇಲೆ ನಾನು ನನ್ನ ಮಕ್ಕಳಿಗೆ ಮುಂದೆ ಅದು ಬಂದಂಥ ಒಂದು ಹಣ್ಣು, ಒಂದು ಗಿಡದ 1,000 ರೂಪಾಯಿ ಇದ್ದಂಗೆ ಪರ್ ಡೈಲಿ 1,000 ಹಣ್ಣು ತಿಂದಾಗ 1,000 ಬರುತ್ತೆ ಅನ್ನೋ ಒಂದು ಲೆಕ್ಕಕ್ಕಿಟ್ಟುಕೊಂಡು ATM ಹಾಕಿದ್ದೇನೆ. ಅದು ಕೂಡ ಆರ್ಗ್ಯಾನಿಕ್ಕೆ. ಯಾಕೆ ಆರ್ಗ್ಯಾನಿಕ್ ಮಾಡಬೇಕು ಅಂದರೆ ಅದಕ್ಕೆ ಯಾವ ನಿಜವಾಗ ಅದಕ್ಕೂ ಮಾವಿನ ಗಿಡ ಅದಕ್ಕೂ ರೋಗ ಬರಲ್ಲ, ಅದು ಬಂದರೆ ಒಂದು ರೋಗ ಬರುತ್ತೆ. ಅದಕ್ಕೆ ಆದರೆ ಸೇಮ್ ನಾವು ಇದೇ ಥರ ಪ್ರಯೋಗಗಳನ್ನ ಮಾಡಿದರೆ ಒಳ್ಳೆಯ ಹಣ್ಣು. ಆಮೇಲೆ ಆ ಹಣ್ಣನ್ನು ನಾನು ನಿಂಬು ಹಣ್ಣು ಟೆಸ್ಟ್ ಮಾಡಿದ್ದೀನಿ ನಮ್ಮ ಸ್ನೇಹಿತರ ಹೊಲದ ಕರ್ಕೊಂಬಂದು, ಅದನ್ನು ಹಣ್ಣನ್ನು 8 ದಿನ ಇಟ್ಟಿರ್ದಾಗಿಲ್ಲ, ಅದೇ ಬೇರೆ ಕೆಮಿಕಲ್ ಹೊಡೆದ ಹಣ್ಣುಗಳು 3 ದಿನಕ್ಕೆ ಮಾಗಿ ಆಗಿ ಹೋಗಿದ್ದವು. ಇದು ನನಗೆ ಉದಾಹರಣೆಗಳು. ನಿಂಬೆ ಹಣ್ಣು ಮಾರ್ಕೆಟಲ್ಲಿ ಒಳ್ಳೆಯ ದರ ಇದೆ ನಿಂಬೆ ಹಣ್ಣಿಗೆ, ಅಂದರೆ ನೀವು ಅದನ್ನು ಕೂಡ ಸ್ವಂತ ಮಾರ್ಕೆಟ್ ಮಾಡ್ತೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡೋಗ್ತೀರಾ, ಇಲ್ಲ ನೀವು APMC ಹೋಗಿ ಮಾರಾಟ ಮಾಡ್ತೀರಾ? ನನ್ನ ವಿಚಾರ ಸ್ವಂತ ಮಾರೋದು ತುಂಬ ಒಳ್ಳೆಯದಂತ, ಸ್ವಲ್ಪ ಶ್ರಮ ಆಗ್ಬೋದು. ನಾನು ಕೂಡ ಮಂಗಳೂರು, ಕೇರಳ ಅಂತಲ್ಲಿ ನಾನು ಕಾಂಟ್ಯಾಕ್ಟ್ಸ್ ಮಾಡ್ತಾ ಇದ್ದೀನಿ ಇವತ್ತಿಗೂ. ಅದು ಬಂದಾಗ ಅದೇ ವಿಚಾರ ಇಟ್ಕೊಂಡು ನಾನು ಮಂಗಳೂರು ಮತ್ತು ಉಡುಪಿ ಕಡೆ ಹೋದರೆ ಇಲ್ಲಿ 1 ರೂಪಾಯಿ ಮಾರೋದಲ್ಲಿ 5 ರೂಪಾಯಿ ಮಾರುತ್ತೆ ಅಂತ ಗೊತ್ತಾಯ್ತು ನನಗೆ. ಅದಕ್ಕೆ ನಾನು ಆಲ್ಮೋಸ್ಟ್ ಅಲ್ಲಿ ನಾನು ಸ್ವಂತ ನಾನು ಮಾರೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಂದರೆ ಆಳುಗಳು ಎಷ್ಟು ಜನ ಬೇಕಾಗ್ತಾರೆ ಸರ್ ಇದಕ್ಕೆ? ಆಳು ರೆಗ್ಯುಲರ್ ಆಗಿ ಒಂದು 4 ಜನ ಇದ್ದೇ ಇರ್ತಾರೆ ನಮ್ಮಲ್ಲಿ. ಅವ್ರು ಬೇಕಾಗಿದ್ದ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಏರಿಯಾ ಭಾಳ ಇರೋದ್ರಿಂದ, ಕಸ ತೆಗೆಯೋದ್ರಿಂದ, ಕಳೆ ತೆಗೆಯೋದ್ರಿಂದ. ಇವತ್ತು ಸಾಮಾನ್ಯವಾಗಿ ನಾವು ಒಂದು 4-5 ಮಂದಿ ಉದ್ಯೋಗ ಕೊಡಲೇಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಮ ತಮ್ಮನ ಹೆಂಡತಿ ಇರ್ಬೋದು, ನಾವು ಇರ್ಬೋದು, ನಾವು ಮೇಲೆ ಉಸ್ತುವಾರಿಗಳನ್ನು ಮಾಡ್ಕೊಂಡು ನಾವು ಮಾಡ್ತೀವಿ ಕೈಯಲ್ಲಿ ಇರತಕ್ಕಂಥದ್ದು. ನೀವು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದೀರಾ? ಮನೆಗೋಸ್ಕರ ಹೈನುಗಾರಿಕೆ ಇದೆ ಹೊರತು ನಾನು ಹೈನುಗಾರಿಕೆ ಮಾಡಿಲ್ಲ. ಯಾಕಂದರೆ ನಾನು ಕೂಡ ಇಲ್ಲಿ ನಾವು ಹೈನುಗಾರಿಕೆ ಮಾಡಬೇಕನ್ನೋ ಆಸೆ ಇತ್ತು. ಯಾಕಂದರೆ ಹಾಲು ತೆಗೆದುಕೊಂಡು ಇನ್ನೊಂದು ಪ್ರೈಸ್ಗೆ ಹಾಕೋದು ನನಗೆ ಅದು ಡಬಲ್ ಕೆಲಸ ಆಗೋದ್ರಿಂದ, ನಮ್ಮ ಮನೆ ಪೂರ್ತಿ ನಮ್ಮ ಸಗಣಿ ಬೇಕಲ್ಲ, ನಮ್ಮ ಗೊಬ್ಬರ ಬೇಕು ಜೀವಾಮೃತ ಮಾಡೋಕ್ಕೆ ಅನ್ನೋದಕ್ಕೆ ಒಂದು 4 ಆಕಳು 2 ಎಮ್ಮೆಗಳನ್ನ ಇಟ್ಕೊಂಡಿದ್ದೀನಿ. ಅಲ್ಲೇ ಲೋಕಲ್ದಲ್ಲಿ ಯಾರೋ ಒಬ್ಬರು ಮಂದಿಗಳು ಕೇಳ್ತಿರ್ತಾರೆ, ಅವ್ರಿಗೆ ಕೊಡ್ತೇನೆ. ಬೆಣ್ಣೆಗಳಿಗೆ ಕೊಡ್ತಾ ಇದ್ದೆ, ನಮ್ಮ ತಾಯಿ ಬೆಣ್ಣೆ ಮಾಡ್ತಾಳೆ, ಅವ್ರು ಬೆಣ್ಣೆನೂ ಮಾರ್ತಾ ಇದ್ದಾರೆ. ಇದು ಒಂದು ರೀತಿಯ ಆದಾಯನೇ ಅನ್ಬೋದು. ಅದು ಕೂಡ ಆ ಮನೆಗೆ ಆದಾಯನೂ, ಮತ್ತು ಹಬ್ಬ ಹುಣ್ಣಿ ಬಂದಾಗ ನಮ್ಮ ಮನೆಗೆ ಎಲ್ಲರೂ ಬೆಣ್ಣೆಗಾಗಿ ಬರ್ತಾರೆ. ಹೌದು ಸರ್, ನೀವು ಸಾವಯವ ಜೊತೆಗೆ ಅಂದರೆ ನಿಮ್ಮ ಮನೆ ಪೂರ್ತಿನೇ ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದೀರಾ, ಅಂದರೆ ನಿಮಗೆ ಕೃಷಿ ಹೇಗನ್ಸುತ್ತೆ ಸರ್? ನನ್ನ ದೃಷ್ಟಿಯಲ್ಲಿ ಕೃಷಿ ಒಂದು ಒಳ್ಳೆಯ ಬದುಕು. ಇದು ಕೃಷಿ ಅಂತ ಯಾರು ಕೆಟ್ಟದಾಗಿ ವಿಚಾರ ಮಾಡೋದಲ್ಲ. 10,000 ರೂಪಾಯಿಗೆ ಹೋಗಿ ಒಂದು ಅರ್ಧ ಎಕರೆಯಲ್ಲಿ ಒಂದು ಹೂವಿನ ತೋಟ ಮಾಡಿರಿ, ಅದರ ಸ್ಯಾಟಿಸ್ಫ್ಯಾಕ್ಷನೇ ಬೇರೆ. ಒಂದು ಪೇರ್ಲು ಗಿಡ ಒಂದೇ ಎಕರೆಯಲ್ಲಿ ಏನೋ ಬ್ರಹ್ಮಾಂಡವನ್ನೇ ಕೃಷಿಯನ್ನು ಮಾಡಿಕೊಂಡು ನನ್ನ ಕೈಯಲ್ಲಿದೆ. ಅದಕ್ಕೆ ನಮ್ಮ ಯುವ ಬಾಂಧವರಿಗೆ ನಾನು ಇಷ್ಟೇ ಹೇಳ್ತೀನಿ, ನಾನೊಬ್ಬ ಇಂಜಿನಿಯರ್ ಗ್ರ್ಯಾಜುಯೇಟ್ ಆಗಿ ಕಳ್ಕಳಿ ಮಾಡ್ಕೊತೀನಿ. ಇವತ್ತಿನ ಸ್ಥಿತಿ ನಾನು ನೋಡಿದರೆ ನನ್ನ ಕೈಯಲ್ಲಿ 10-15 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಕೃಷಿಗಾಗಿ ಬಂದಿದ್ದಾರೆ, ಅದಕ್ಕೆ ಡಿಪ್ಲೊಮಾ ಮಾಡಿ ಕೃಷಿಗಾಗಿ ಬಂದಿದ್ದಾರೆ. ನಿಮ್ಮ ಜಮೀನಿದ್ದರೆ ಅದನ್ನು ಉಳಿಸಿಕೊಳ್ಳಿ, ಆ ಜಮೀನಿದ್ದರೆ ಒಳ್ಳೆ ಮೌಲ್ಯವರ್ಧಿತನ ಮಾಡೋಣ. ಈಗ ನಾನು ನಿಂಬೆ ಗಿಡದಿಂದ ನಾನು ಹೇಳಿದೆಲ್ಲ ಮಾರ್ಬೋದು, ಅಥವಾ ಉಪ್ಪಿನಕಾಯಿ ಹಾಕಿ ಸೇಲ್ ಮಾಡ್ಬೋದು, ಅಥವಾ ಅದನ್ನು ಜ್ಯೂಸ್ ಮಾಡಿ ಅದನ್ನು ಇನ್ನೊಂದು ನಾನು ಥರ ಮಾಡ್ಬೋದು, ಅದನ್ನು ಮೌಲ್ಯವರ್ಧನೆ ಕೈ ಹಾಕೋಣ. ಪ್ರತಿಯೊಂದನ್ನು ಇವತ್ತು ನಾವು ಇಂಡಸ್ಟ್ರಿಯಾಗಿ ಕನ್ಸಿಡರ್ ಮಾಡಿದಾಗ ಎಲ್ಲವೂ ಓಕೆ ಆಗುತ್ತೆ. ಇಂಡಸ್ಟ್ರಿ ಬೇಕಂದ್ರೆ ಎಲ್ಲ ನಟ್ಟು ಬೋಲ್ಟಿಂದ ಹಿಡಿದು ಎಲ್ಲ ಇಟ್ಟಿರ್ತಾನೆ, ನಮಗೆ ಬೇಕಾದ ನಾವು ಏನು ಇಟ್ಕೊಂಡಿರೋದಿಲ್ಲ. ಅದು ನನ್ನ ಕೃಷಿ ಫೇಲ್ ಆಗ್ತದೆ. ನನ್ನ ಕೃಷಿ ಯಾಕೆ ಫೇಲ್ ಆಗಿದೆ ಅಂದರೆ ನನ್ನ ಕೈಯಲ್ಲಿದೆ, ಎಲ್ಲೋ ಸಾಲ ಮಾಡ್ತೀನಿ, ಅವ್ಯವಸ್ಥೆ, ಅದಕ್ಕೆ ವ್ಯವಸ್ಥೆ ಇಲ್ಲ. ನಮ್ಮದು ಆರ್ಥಿಕ ಸ್ಥಿತಿ ಏನಾಗಿದೆ ಅಂದರೆ ಅವ್ಯವಸ್ಥೆ ಆಗಿಬಿಟ್ಟಿರ್ತೈತಿ. ಮನೆಯಲ್ಲಿ ಒಂದು ಏನೋ ಒಂದು ಹಬ್ಬ ಹುಣ್ಣಿ ಆಯ್ತು, ಯಾವನೋ ಬ್ರಮಿಲ್ಲ ಅಂದರೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಸರಿ ಮಾಡ್ಕೊಳ್ಳೋದು ಹೋದರೆ ಕೃಷಿಯಲ್ಲಿ ನಾವು ಸೋಲ್ತೀವಿ. ಅದಕ್ಕೆ ನೀವು ಏನಿಲ್ಲ, ಇರೋದರಲ್ಲಿ ನೀರಲ್ಲಿ ಇರೇ ಇದರಲ್ಲಿ ಸದ್ಬಳಕೆ ಮಾಡಿಕೊಳ್ಳೋಕೆ ಅನೇಕ ಉದಾಹರಣೆಗಳಿದ್ದಾವೆ. ಅಡ್ಡಾಡಬೇಕು, ಬೇರೆ ಬೇರೆ ತೋಟಕ್ಕೆ ಅಡ್ಡಾಡಬೇಕು. ಒಬ್ಬನ ತೋಟ ಫೇಲ್ಯೂರ್ ಆಯ್ತು ಅಂತೇಳಿ ನಾ ಫೇಲ್ಯೂರ್ ಆಗೋದಿಲ್ಲ, ಇನ್ನೊಬ್ಬನ ತೋಟ ಗೆದ್ದದೆ ಅಂತ ನಾನು ಗೆಲ್ತೀನಿ ಅಂತ ಅನ್ನೋಂಗಿಲ್ಲ. ಸುಮಾರು ತೋಟಗಳನ್ನು ಅವಲೋಕನ ಮಾಡಿದಾಗ ಬೇರೆ ಬೇರೆ ಸಾಧಕರು ಬೇಕಾದ ಜನ ಇದ್ದಾರೆ, ಅವರನ್ನು ಭೇಟಿಯಾಗಿ ಕೋಳಿ ಫಾರ್ಮ್ ಮಾಡ್ಕೋಬೋದು, ಅಥವಾ ಡೈರಿ ಫಾರ್ಮ್ ಮಾಡ್ಕೋಬೋದು, ರೇಷ್ಮೆ ಮಾಡ್ಕೋ, ನನ್ನ ವಿಚಾರ ಹೇಳ್ತೀನಿ, ನಾನು ಮಾಡಿದ್ದು ನಾನು ಬೇರೆ. ಆದರೆ ಇವೆಲ್ಲದೂ ಸಾಧ್ಯತೆ ಇದೆ. ಅಂದರೆ ಇವತ್ತು ಸೃಷ್ಟಿಯಲ್ಲಿ ನೋಡಿ, ಇವತ್ತು ರೇಷ್ಮೆ ಬೆಲೆ ಅಧಿಕ ರೇಷ್ಮೆ ಇವತ್ತು ಎಲ್ಲರೂ, ಯಾಕಂದ್ರೆ ಇವತ್ತು 500-600 ರೂಪಾಯಿ ಕೆಜಿ ಸಿಗ್ತಾ ಇದೆ, ಎಲ್ಲರೂ ಬೆಳೆಯಕತ್ತರೆ, ಅದು ಒಳ್ಳೆ ಭಾವನೆ ಇದು. ಹಾಗೆ ನಾವು ಒಂದು ಡೈರಿ ಉದ್ಯಮ ಮಾಡ್ಕೊಂಡ್ರೆ ಇವತ್ತು ದಿವಸ ನಾವು 28-30 ರೂಪಾಯಿ ಲೀಟ್ರ್ ಹಾಲು ತೊಗೊತಾರೆ, ಅದನ್ನೇ ಬೆಣ್ಣೆಯನ್ನು ಮಾಡ್ಕೋಬೋದು. ಎಲ್ಲ ಸಾಧ್ಯತೆ ಕೃಷಿಯಲ್ಲಿ ಐತಿ. ಆದರೆ ಒಂದು ಕೈ ಕೊಟ್ಟರು ವಿಚಾರ ಮಾಡ್ತಕ್ಕಂಥಲ್ಲ, ಯಾಕಂದರೆ ನನ್ನ ಲಾಭ 2 ವರ್ಷದ ಲಾಭ 1 ವರ್ಷದಲ್ಲಿ ಬಂದಿರ್ತೈತಿ ಅಂತ ಅದು ನಮ್ಗೆ ಗೊತ್ತು. ಸರ್ಕಾರಿ ಇಲಾಖೆಗಳಿಗೆ ಕೂಡ ಸಾಕಷ್ಟು ಸಬ್ಸಿಡಿನೂ ಕೊಡೋಕತ್ತಾರೆ. ಇವತ್ತು ಡ್ರಿಪ್ಪಿಗೆ ಸಬ್ಸಿಡಿ ಇದೆ, ಸ್ಪ್ರಿಂಕ್ಲರಿಗೆ ಸಬ್ಸಿಡಿ ಇದೆ, ಒಂದು ಬಯೋಡೈಸ್ಟರ್ ಮಾಡಿಕೊಂಡು ಸಬ್ಸಿಡಿ ಕೊಡೋಕತ್ತಾರೆ, ಎರೆಹುಳ ತೊಟ್ಟಿಗಳು ಮಾಡಿಕೊಂಡ್ರೆ ಸಬ್ಸಿಡಿ ಕೊಡೋಕತ್ತಾರೆ. ಅಂದರೆ ಸರ್ಕಾರನೂ ಕೆಟ್ಟ ರೀತಿ ಇಲ್ಲಲ್ಲ, ನಿಮಗೆ 90% ಕೊಡ್ತಾರೆ, ನೀವು ಹಾಕ್ತಕ್ಕಂಥ ಕಡಿಮೆ ಅಂದರೆ ಇಲಾಖೆಯಲ್ಲಿ ಹೋಗ್ರಿ, ಎಲ್ಲವನ್ನು ಪಡ್ಕೊಳ್ರಿ. ಯಾಕೆ ಅದಕ್ಕೆ ರೈತ ಬಾಂಧವರು ಎಲ್ಲರೂ ಎಲ್ಲವನ್ನು ಬಳಸ್ಕೊಳ್ರಿ, ಹನಿ ನೀರಾವರಿ ಮಾಡ್ಕೊಳ್ರಿ, ಸ್ಪ್ರಿಂಕ್ಲರ್ ನೀರಾವರಿ ಮಾಡ್ಕೊಳ್ರಿ. ಇದ್ದ ನೀರನ್ನು 1 ಇಂಚ್ ನೀರನ್ನು 5 ಎಕರೆಗೆ ಉಪ ಮಾಡ್ಕೋಬೋದು. ಇವತ್ತು ಬ್ರಹ್ಮಾಂಡ ಅಂತ ಕರಿತೀವಿ. ನೀರಿಲ್ಲ ಅಂತೇಳಿ ಬೋರ್ ಕಲ್ಲು ಹಾಕೋದು ಉದಾಹರಣೆ. ಇವತ್ತು ಕೋಲಾರದ ಊರಿಗೆ ನೀರಿಲ್ಲ, ಅವ್ರು ಬದುಕ್ತಾ ಇಲ್ವಾ? ನಮಗಿಂತ ಹೈಯೆಸ್ಟ್ ಟೊಮೆಟೊ ಬೆಳೆದವರು ಅವರು, ಮ್ಯಾಂಗೋ ಬೆಳೆದ್ರಲ್ಲಿ, ಆಮೇಲೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ನಂಬರ್ 1 ಕೋಲಾರ. ಅಲ್ಲಿ 700 ಅಡಿ ಹೋಗಿದೆ, ನಾವಿನ್ನು 250 ಅಡಿ ಹೋಗಿದ್ದೀವಿ. ಅಂದರೆ ನಾವಿನ್ನೂ ಅವ್ರಿಗಿಂತ ಮುಂಚೆ ಹೋಗೋದಕ್ಕಿಂತ ಎಲ್ಲೇ ಒಂದು ನೀರು ಬಂದಿರ್ತೈತಲ್ಲ, ಅದು ನಿನ್ನ ಹೊಲದಾಗ ತೊಗೊಂಡು ಬೋರಿಂಗ್ ಸರಿ. ಎಲ್ಲೋ ನೀರು ಬರ್ತದೆ, ನಿನ್ನ ಹೊಲ ಬಿಟ್ಟು ನಿನ್ನ ಹೊಲದಿಂದ ಇನ್ನೊಂದು ಕಡೆ ಹೋಗಬಾರ್ದು. ಯಾಕಂದರೆ ಮಣ್ಣು ಫಾರ್ಮೇಷನ್ ಬಗ್ಗೆನೂ ಭಾಳ ಅರ್ಥ ಮಾಡ್ಕೋಬೇಕು. ಮಣ್ಣು ನೋಡಿರಿ, ಬೆಳಿಬೇಕಾದ್ರೆ 400-500 ವರ್ಷ ಬೇಕು, 1 ಇಂಚ್ ಮಣ್ಣು ಬೆಳಿಬೇಕಾದ್ರೆ. ಇವತ್ತು ಆ ಮಣ್ಣಿಗೆ ಹೋದ್ರೆ ನಾವು ಎಷ್ಟು ತಲೆಗಳು ಹಾಳಾಗುತ್ತಿಲ್ಲ. ಅದಕ್ಕೆ ನಮ್ಮ ಹೊಲದಿಂದ ಇರತಕ್ಕಂಥ ಮಣ್ಣನ್ನು ಯಾವಕ್ಕೂ ಬಿಡಕ್ಕೆ ಹೋಗಬಾರ್ದು. ಆಲ್ಮೋಸ್ಟ್ ಆಲ್ ಎಲ್ಲಿ ಬರಲಿ ನಮ್ಮ ಹೊಲ ನೋಡಿರಿ ಹೆಂಗಿದೆ. ಇವತ್ತು ನಾವು ಸಗಣಿ ಗೊಬ್ಬರ ಹಾಕಿದ ಹೊಲ ಬೇರೆ, ರಾಸಾಯನಿಕ ಹಾಕಿದ ಹೊಲ ಬೇರೆ. ಇವತ್ತು ನೋಡಿರಿ ಅವನ ಹೊಲ ಬೆಳೆಗಳು ಒಣಗಿದೆ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಾನು ಮಾವಿನ ಗಿಡ ಹೋದ ವರ್ಷ ನನಗೆ 9 ತಿಂಗಳು ಸರಿಯಾದ ಮಳೆ ಸಿಗಲಿಲ್ಲ, ಎಲ್ಲ ಬೋರ್ಗಳು ಹೋಗಿಬಿಟ್ಟು. ಏನಪ್ಪ ಅಂತ ಕೈ ಚೇಲಿ ಕುಂತ್ಕೊಂಡೆ. ನಾನು ಮಾಡಿದ ಒಂದೇ ಒಂದು ಕೆಲಸ ಏನಂದರೆ ಹೊಲದಲ್ಲಿ ಒಟ್ಟು ಹರಗಲಿಲ್ಲ, ನಾನು ಕಸಗಳನ್ನು ತೆಗಿಲಿಲ್ಲ, ಹಾಗೆ ಬಿಟ್ಬಿಟ್ಟೆ. ಎಲ್ಲ ಬೇರೆಯವ್ರ ಗಿಡ ಎಲ್ಲ ಗೊಬ್ಬರ ಹಾಕಿದ್ದೆಲ್ಲ ಒಣಗಿ ಹೋಗಿದ್ದು, 100 ಗಿಡ ನಾನು ಒಂದು ಗಿಡ ಒಣಗಿದ್ದು. ಇದೇ ಒಂದು ಅಂದ್ರೇನು, ನೈಸರ್ಗಿಕವಾಗಿ ತಾನೇ ಎಲ್ಲ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ತೈತಿ ಅಂತ ಅರ್ಥ ಆಯ್ತು ನನಗೆ. ಅದಕ್ಕೆ ದಯವಿಟ್ಟು, ಈಗ ರಾಸಾಯನಿಕದಲ್ಲಿ ಏನು ಅರ್ಥನೇ ಇಲ್ಲ, ಭೂಮಿ ಹಾಳು ಮಾಡೋದೇ ಒಂದು ರಾಸಾಯನಿಕ. ಈ ರೀತಿ ಜೀವನ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲಿ ನಮ್ಮ ಕೃಷಿ ನಮ್ಮ ಮನೆ. ಮೊದಲು ಹೊಲದಾಗ ಮನೆ ಮಾಡಿರೋ ಹೊತ್ತು ಉರಾ ಮನೆ ಮಾಡಬಾಡ್ರಿ, ಅದು ಒಂದು ನಮಗೆ ಕೆಲಸ. ಬೆಳಕು ಕರೆದುಕೊಳ್ಳೆ ನಾವು ಬೆಳಗ್ಗೆ ನೋಡಿದ ತಕ್ಷಣ ನಮಗೆ ಹೊಲ ನಮ್ಮ ಕಣ್ಣು ಮುಂದೆ ಬರಬೇಕು ಅಂದಾಗ ಅಲ್ಲಿ ದನಗಳನ್ನ ಕಾಣ್ತವೆ, ಕೋಳಿ ಗೂಡು ಕಾಣ್ತತೆ. ಇವತ್ತು ಏನಾರು ಮಾಡಿದಾಗ ನಮಗೆ ಮುಂದೆ ಮಾಡ್ತಕ್ಕಂಥ ಕೆಲಸ ನಮ್ಮ ಮುಂದೆ ನಡೆದಾಗ ನಮ್ಗೆ ಖುಷಿ ಆಗ್ತದೆ. ಅದೇ ಬೆಳೆದಂಥ ಊಟ ಮಾಡಿರಿ ಅದು ಖುಷಿ ಆಗುತ್ತೆ. ಮನೆ ನಮ್ಮ ಜೋಳ ಬೆಳಿಬೋದು, ರೊಟ್ಟಿ ಬೆಳೆ, ನಮ್ಮ ಮನೆ ಪೂರ್ತಿನೂ ಒಂದು 10 ಗುಂಟೆದಲ್ಲಿ ಎಲ್ಲ ಮಾಡ್ಕೋಬೋದು. ಅದು ಕೂಡ ತರಕಾರಿ ಬೆಳ್ಕೊಂಡು ಎಲ್ಲಿ ಹೊರಗೆ ಹೋಗಿ 30-60 ರೂಪಾಯಿ ಕೊಟ್ಟು ತರಕಾರಿ ತಂದಾಗ ನಮ್ಗೆ ನೋವಾಗಲ್ವಾ? ಇಲ್ಲಿ 5 ರೂಪಾಯಿ KG ಟೊಮೆಟೊ ಇದೆ, ಅಲ್ಲಿ 30 ರೂಪಾಯಿ KG ಟೊಮೆಟೊ ಓಡ್ತದೆ. ಹಾಂ, ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಮ ಮನೆಯಲ್ಲಿ. ನಾನು ಮನೆ ಸುತ್ತಾರ್ದ ಹೂವಿನ ಚೆಂಡು ಗಿಡ ಹಾಕ್ಕೊಂಡಿದ್ದೀವಿ. ಇವತ್ತು ಅಮಾವಾಸ್ಯೆ, ಅದೇ ಸರ ಹೋಗಿ ನಾನು ಬಾಜಾರದಲ್ಲಿ ಕೇಳಿದ್ರೆ 120 ರೂಪಾಯಿ ಒಂದು ನನ್ನ ಗಾಡಿ ಹಾಕೋಕ್ಕೆ ಸರ ಕೇಳಿದ್ರು. ನಮ್ಮ ತಾಯಿ ನಾನು ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಬರೆದ್ರೆ 4 ಹೂವಿನ ಸರ ಕಟ್ಟಿದ್ದು. ಮನೆಯಲ್ಲಿರೋದು ಹೊರದುಬಿಟ್ಟು ಇವತ್ತು 4 ಗಾಡಿಗೆ ಹೂವಿನ ಸರ, ನಮ್ಮ ಟ್ಯಾಕ್ಟ್ರಿ ಹೂವಿನ ಸರ ಹಾಕ್ಕೊಂಡಿದ್ದೀವಿ. ಅಂದರೆ ಒಂದು ಮನೆಗಿರ್ತಕ್ಕಂಥ ಬಳಕೆ ಎಷ್ಟು ಪ್ರಯೋಜನ, ಅದು ಲೆಕ್ಕ ಹಾಕಿ ನೋಡಿದಾಗ ಒಂದು 2,000 ರೂಪಾಯಿ ಮೌಲ್ಯದ ಹೂಗಳು ನಮಗೆಲ್ಲ ಇವತ್ತು. ಅಂದರೆ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೆ, ಭೂಮಿ ಫ್ರೀ ಸಿಗುತ್ತೆ ಹೊರತು ಅದು ಯಾವುದೂ ನಮಗೆ ದುಡ್ಡು ಕೊಟ್ಟು ಬೇಕಾಗಿಲ್ಲ. ನಾವು ಹೊರಗೆ ದುಡ್ಡು ಕೊಟ್ಟದೇ ಒಂದು ಅಭ್ಯಾಸ ಅಂದರೆ ಮಾಡ್ಕೊಂಬಿಟ್ಟಿದ್ದೀವಿ. ಅದಕ್ಕೆ ಎಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲ ನಮ್ಮ ಮನೆ ಬೇಕಾದಂಥ ಹಣ್ಣಿನ ಗಿಡಗಳು ಬೆಳೆಸ್ಕೋಬೋದು, ಮಕ್ಕಳು ತಿನ್ನಕ್ಕೆ ಬೆಳೆಸ್ಬೋದು. ಎಲ್ಲ ಗಿಡಗಳನ್ನ ಹಾಕ್ಕೊಂಡ್ರೂ ಅದು ಎಲ್ಲ ಗಿಡಗಳಿಗೂ ತನ್ನ ಎಲ್ಲ ನೈಸರ್ಗಿಕ ನೆಡೆದುಬಿಟ್ಟಿರ್ತೈತಿ. ಅದಕ್ಕೆ ಎಲ್ಲ ಕೃಷಿಕರು ರೈತ ಬಾಂಧವರು ಯಾರೇ ಇರಲಿ ಎಜುಕೇಟೆಡ್ ಅಂತ ಹೋಗಿ ನೌಕರಿಗಾಗಿ ವಲಸೆ ಹೋಗಬೇಡ್ರಿ. ನಿಮ್ಮಿರೋ 1 ಎಕರೆ ಇರ್ಬೋದು, 10 ಎಕರೆ ಇರ್ಬೋದು, 20 ಎಕರೆ ಇರ್ಬೋದು, ಭೂಮಿಯಲ್ಲಿ ಸ್ವಲ್ಪ ಹಂತ ಹಂತವಾಗಿ ಸಾವಯವ ಕೃಷಿಯಲ್ಲಿ ಮಾಡಿರಿ. 4 ಆಕಳಗಡ್ಡನ್ನು ಕಟ್ಟಿಕೊಂಡು ಒಳ್ಳೆಯ ಬದುಕನ್ನು ಕಟ್ಟಿಕೊಂತೀರಿ ಅಂತ ಹೇಳ್ತಾ ಇದ್ದೀನಿ. ಸರ್, ತಮಗೆ ಪ್ರಶಸ್ತಿ ಕೂಡ ಬಂದಿದೆ, ಅದು ಯಾವಾಗ ಬಂತು ಸರ್? ಶ್ರೇಷ್ಠ ಕೃಷಿಕ ಅವಾರ್ಡ್ 14-15 ಸಾಲಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರವರು ನನಗೆ ಅದು ಅವಾರ್ಡ್ ಕೊಟ್ಟರು. ಅದು ಭಾಳ ಖುಷಿಯಾಯಿತು ನನಗೆ. ನನ್ನ ರೈತನನ್ನು ಒಬ್ಬನು ಗುರುತಿಸಿದ್ರಲ್ಲ ಅಂತೇಳಿ ನಮ್ಮ ಇಲ್ಲಿ ಮರಡ್ಡಿ ಸರು, ನಮ್ಮ MB ಪಾಟೀಲ್ ಸರು ಎಲ್ಲರೂ ಸೇರಿ ಇವರಿಗೊಂದು ಅವಾರ್ಡ್ ಕೊಡ ಅಂತೇಳಿ 14-15 ಸಾಲಿನಲ್ಲಿ ನಾನು ಒಬ್ಬ ಶ್ರೇಷ್ಠ ಕೃಷಿಕ ಅವಾರ್ಡ್ಗೆ ಇದಾದೆ. ಅವಾಗ ನಿಮಗೆ ತುಂಬ ಸಂತೋಷ ಆಗಿರುತ್ತೆ ಅಲ್ವಾ ಸರ್? ನಮ್ಮ ಕುಟುಂಬದಿಂದ ನಾವು ಸಂತೋಷವಾಗಿ ಆ ಒಂದು ನನ್ನ ಗುರುತಿಸಿದ್ರಲ್ಲ ಅಂತ. ಈ ಪ್ರಶಸ್ತಿಗಳು ಬರೋದು ಹೋಗೋದು ಸಾಮಾನ್ಯ. ಫಸ್ಟ್ ಬಂದಾಗ ಒಂದು ಸರ್ಟಿಫಿಕೇಟ್ ಕೊಡೋದಕ್ಕಿಂತ ನನಗೆ ಗುರುತಿಸಿದ್ರಲ್ಲ ನಾನೊಬ್ಬ ಕೃಷಿಕ ಅಂತೇಳಿ. ಮತ್ತು ಅಲ್ಲೇ ಇಲ್ಲಿ ನನಗೆ ಇವತ್ತು ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಪ್ರತಿ ಸಲ ನನ್ನ ಕಾರ್ಯಕ್ರಮಕ್ಕೆ ಮಣ್ಣು ಮತ್ತು ನೀರು ಬಗ್ಗೆ ಕರೀತಾರೆ, ಕೆಲವೊಂದು ವಿಚಾರಗಳನ್ನು ಮಂಡಿಸ್ತಾ ಕರೀತಾರೆ. ನನ್ನದೇ ಆದದ್ದು, ನಾನು ಯಾವುದು ಓದಿರಲಿಲ್ಲ. ನಾನು ನನ್ನದೇ ಅಂದರೆ ರೈತರಿಂದ ತಿಳ್ಕೊಂಡು ನಾನು ಒಂದು ಸ್ವಲ್ಪ ಗಮನ ಅಂದರೆ ಆಡು ಮರಿ ಇರ್ಬೋದು, ಕುರಿಗಳ ಸಾಕೊಳ್ಳಿ, ನಿಮ್ಮ ಗೊಬ್ಬರ ನಿಮ್ಮದು ಹೊರಗಿಂದ ಏನು ತರಬಾರ್ದು ಅಂತ ಟೈಪ್ ಕೃಷಿ ಮಾಡಿ ನಿಮಗೆ ಲಾಭ ಅದೇ ಆಗುತ್ತೆ. ನಾನು 50,000 ಗೊಬ್ಬರ ತಂದು 1 ಲಕ್ಷ ಹಾಳು ಮಾಡಿ 1 ಲಕ್ಷ ಲಾಭ ತಗೊಂಡು ಅಲ್ಲಿ ಮಧ್ಯದಲ್ಲಿ ಭೂಮಿಯನ್ನು ಹಾಳು ಮಾಡೋದಕ್ಕಿಂತ ನಮ್ಮಲ್ಲಿ ಏನು ಹಾಕಿಲ್ಲಪ್ಪ ನನ್ನ ಲಾಭ ಬಂದೈತೆ ಅಂತ ಹೇಳಿ ಅದೇ ಲಾಭದಲ್ಲಿ ನನಗೆ ಅದು ಹಾಕಿದ ಲಾಭನೇ ನನ್ನ ದೊಡ್ಡ ಲಾಭ ಅಂತ ತಿಳ್ಕೊಂಡ್ರು ಭಾಳ ಖುಷಿ ಪಡ್ತೀನಿ. 50,000 ಲಾಭ ಏನು ಹಾಕಲಾರ್ದು ಬಂದಾಗ ನನ್ನ ಭೂಮಿ ಚೆನ್ನಾಗಿರ್ತೈತಿ, ನಾವು ಚೆನ್ನಾಗಿರ್ತೀವಿ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಯೋಚನೆ ಮಾಡ್ತೀನಿ. ಇದುವರೆಗೂ ನೀವು ತೋಟಗಾರಿಕೆ ಮತ್ತು ಸಾವಯವ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಬಹಳಷ್ಟು ಮಾಹಿತಿ ತಿಳಿಸಿಕೊಟ್ಟಿದ್ರಿ, ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ತೋಟಗಾರಿಕಾ ಬೆಳೆಗಳು ಮತ್ತು ಸಾವಯವ ಕೃಷಿ ಕುರಿತು ಶ್ರೀ ವೆಂಕನಗೌಡ ಮೇಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೀಗ ಕೃಷಿ ಗೀತೆ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬದುಕನ್ನು ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ.